ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ನಮ್ಮದೊಂದು ತಜ್ಞರ ಸಮಿತಿಯನ್ನು ಮಾಡಿ ಈ ಒಂದು ರೋಗಬಾಧಿತ ಶುಂಠಿ ಪ್ರದೇಶಗಳಿಗೆ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಮೈಸೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಒಂದು ಅಧ್ಯಯನ ಕೈಗೊಳ್ಳೋದಕ್ಕೆ ಶಿಫಾರಸು ಮಾಡಿತು. ಅದರ ಅನ್ವಯ ನಾವೊಂದು ಸರ್ವೇಕ್ಷಣೆಯನ್ನು ಮಾಡಿ ನಂತರ ಅದರಲ್ಲಿ ಕೆಲವೊಂದಷ್ಟು ಏನು ತಪ್ಪು ಒಪ್ಪುಗಳಿದ್ದಾವೆ ಅವುಗಳನ್ನು ಇದು ಮಾಡಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಇದು ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಿಮ್ಮ ಜೊತೆ ಇದ್ದೀವಿ. ಈಗಾಗಲೇ ನಿಮಗೆ ತಿಳಿದಿರಂಗೆ ಶುಂಠಿ ಬೆಳೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ವಿಸ್ತರಣೆನ ಹೊಂದ್ಕೋತಾ ಇದೆ ದಿನೇ ದಿನೇ ಕಳೆದಂಗೆ. ಈ ಹಿಂದೆ ನಾವು 10 ವರ್ಷದ ಹಿಂದೆ ಅದರದ್ದು ಎಕರೆವಾರು ನೋಡೋದಾಯಿತು ಅಂದರೆ ತುಂಬ ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 70,000 ಎಕರೆ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಶುಂಠಿನ ಬೆಳೀತಾ ಇದ್ದೀವಿ. ಅದರಲ್ಲೂ ನಮ್ಮ ಭಾರತ ಇದರಲ್ಲಿ ಮೊದಲನೇ ಸ್ಥಾನ ಇದ್ರೂ ಕೂಡ ಕರ್ನಾಟಕ, ಮಧ್ಯಪ್ರದೇಶ ಬಿಟ್ಟು ನೆಕ್ಸ್ಟ್ ಕರ್ನಾಟಕದಲ್ಲೇ ಇದರ ಅಧಿಕ ವಿಸ್ತರಣೆ ಇದೆ. ಹಾಗೂ ಈ ಒಂದು ಏರಿಯಾ ಜಾಸ್ತಿ ಆದಂಗೆ ಮತ್ತು ವಿಸ್ತರಣೆ ಜಾಸ್ತಿ ಆದಂಗೂ ಕೂಡ ಬೆಳೆಗಳಲ್ಲಿ ಅವುಗಳಿಗೆ ಆಗಿರ್ತಕ್ಕಂಥ ರೋಗ ಕೀಟಗಳ ಬಾಧೆಗಳು ಕೂಡ ಜಾಸ್ತಿ ಆಗುತ್ತೆ. ನಾನು ಈ ಒಂದು ಸಮೀಕ್ಷೆಯಲ್ಲಿ ಹೇಳೋದಾಯಿತು ಅಂದರೆ ಅಥವಾ ಕಂಡು ಬಂದಿರೋದ್ರಲ್ಲಿ 3 ಪ್ರಮುಖವಾಗಿರ್ತಕ್ಕಂಥ ರೋಗಗಳನ್ನ ನಾವು ನೋಡ್ತೀವಿ. ಮೊದಲನೇದು ಈ ಒಂದು ಗೆಡ್ಡೆ ಕೊಳೆ ರೋಗ. ಇದು ಹಳೆ ರೋಗ ಅಥವಾ ಮೊದಲಿಂದ ಇದ್ರೂ ಕೂಡ ಈ ಒಂದು ಮಳೆ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಬಂದಾಗ ಈ ಒಂದು ಇದರ ಒಂದು ಬಾಧೆ ಕೂಡ ಕಂಡುಬಂದಿದೆ. ಜೊತೆಗೆ ಈಗ ನಾವು ಕಳೆದ ವರ್ಷದಲ್ಲಿ ಏನು ಕುಶಾಲನಗರದಲ್ಲಿ ಒಂದು ಬೆಂಕಿ ರೋಗ ಅಥವಾ ಒಂದು ಪೈರಿಕುಲೇರಿಯಾ ಚುಕ್ಕೆ ರೋಗ ಅಂತ ಹೇಳ್ತೀವಿ, ಅದನ್ನು ನಾವು ಒಂದು ನಿಟ್ಟಿನಲ್ಲಿ ಆ ಒಂದು ವಿಷಯದಲ್ಲಿ ನಾವು ಕೂಲಂಕುಷವಾಗಿ ಒಂದು ನಾವು ಸಂಶೋಧನೆ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾವು ಮಾಹಿತಿನ ಕೂಡಾಕಬೇಕು ಅಂತ ಹೋದಾಗ ಅದರಲ್ಲಿ ನಮಗೆ ಪೈರಿಕುಲೇರಿಯಾ ಎಲೆ ಚುಕ್ಕೆ ರೋಗ ಒಂದೇ ಕಂಡು ಬಂದಿಲ್ಲ. ಅದರ ಜೊತೆಗೂ ಕೂಡ ಫಿಲೋಸ್ಟಿಕ್ಟ ಆಗಿರ್ಬೋದು ಮತ್ತು ಕೊಲೊಟೋಟ್ರೈಕಮ್ ಆಗಿರ್ಬೋದು, ಎಲ್ಮೆಂಥಸ್ಪೋರಿಯಂ ಆಗಿರ್ಬೋದು, ಈ ಒಂದು 4 ಶಿಲೀಂಧ್ರಗಳಿಂದ ನಮಗೆ ಎಲೆ ಚುಕ್ಕೆ ರೋಗ ಬಾಧೆ ಕಂಡು ಬಂದಿರುತ್ತೆ. ಸೊ ಅದರಲ್ಲೂ ಈ ಒಂದು ರೋಗಗಳು ಗೆಡ್ಡೆ ಕೊಳೆ ಆಗಿರ್ಬೋದು ಅಥವಾ ಎಲೆ ಚುಕ್ಕೆ ಆಗಿರ್ಬೋದು ಈವನ್ ಅಥವಾ ಜಂತು ಹುಳುಗಳಿಂದ ಆಗಿರ್ಬೋದು, ಇವುಗಳಿಗೆ ನಾವು ರೋಗ ನಿರ್ವಹಣೆ ಮಾತಾಡಬೇಕು ಅಂದಾಗ ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ. ರೈತರು ಬಂದವರುಗಳು ಈಗ ಆಲ್ರೆಡಿ ಗೊತ್ತಿರಬೇಕು ಅಂದರೆ ಸಮಗ್ರ ರೋಗ ನಿರ್ವಹಣೆ ಅಂದರೆ ನಾವು ಇತ್ತೀಚೆಗೆ ನಾವು ರಾಸಾಯನಿಕಗಳನ್ನು ಅಷ್ಟೇ ಅವುಗಳ ಮೇಲೆ ಅವಲಂಬಿತ ಆಗದೇನೆ ಭೌತಿಕ ಅಥವಾ ಬೇಸಾಯ ಕ್ರಮಗಳ ಮೂಲಕ ನಾವು ಜೈವಿಕ ರೂಪದಲ್ಲಿ ರೋಗ ಹತೋಟಿ ಮಾಡೋದನ್ನೇ ನಾವು ಸಮಗ್ರ ರೋಗ ನಿರ್ವಹಣೆ ಅಂತೀವಿ. ಪ್ರಮುಖ ರೋಗಗಳು ನಾನು ಈಗಾಗಲೇ ಹೇಳಿದೆ, ಶಿಲೀಂಧ್ರ ರೋಗ ಮತ್ತು ದುಂಡಾಣು ರೋಗ ಅಥವಾ ಜಂತು ರೋಗ. ಶಿಲೀಂಧ್ರಗಳಿಂದ ನಮಗೆ ಈ ಒಂದು ಗೆಡ್ಡೆ ಕೊಳೆ ರೋಗ, ಎಲೆ ಚುಕ್ಕೆ ರೋಗ ಅಂತ ಕಂಡುಬಂದನೂ ಕೂಡ, ದುಂಡಾಣುವಿಂದ ನಮಗೆ ಗೆಡ್ಡೆ ಕೊಳೆ ಜೊತೆಗೆ ಸೊರಗು ರೋಗ ಒಂದು ಕಂಡುಬರುತ್ತೆ. ಆದರೂ ಈ ಸೊರಗು ರೋಗ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಪ್ರದೇಶಗಳಲ್ಲಿ ಕಡಿಮೆ ಇದ್ದು ಎಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಇರುತ್ತೋ ಆ ಪ್ರದೇಶಗಳಲ್ಲಿ ದುಂಡಾಣು ರೋಗ ಅಥವಾ ಸೊರಗು ರೋಗ ನಮಗೆ ಹಸಿರು ಕೊಳೆ ಅಂತ ಏನು ಹೇಳ್ತೀವಿ ಅದು ಕಂಡುಬರುತ್ತೆ. ಇದು ಬಿಟ್ಟು ಇನ್ನು ಜಂತು ರೋಗನೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಸಮೀಕ್ಷೆ ಮುಖಾಂತರ ಅದನ್ನು ತಿಳ್ಕೊಂಡಿದ್ದೀವಿ. ಜಂತು ರೋಗನೂ ಕೂಡ ಇತ್ತೀಚೆಗೆ ಬಾಧಿಸಲ್ಪಡ್ತಾ ಇದೆ. ಇದು ಮುಖ್ಯವಾಗಿ ಬೇರು ಗಂಟು ರೋಗನ ಈ ಒಂದು ಜಂತು ಹುಳುಗಳು ತರ್ತವೆ. ರೈತರೇ, ಈಗ ಈ 3 ಪ್ರಮುಖ ರೋಗಗಳಲ್ಲಿ ನಾವು ಒಂದೊಂದಾಗಿ ವಿವರಣೆ ಹೇಳ್ತಾ ಹೋಯಿತು ಅಂದರೆ, ಮೊದಲಿಗೆ ಗೆಡ್ಡೆ ಕೊಳೆ ರೋಗ. ಗೆಡ್ಡೆ ಕೊಳೆ ರೋಗದಲ್ಲಿ ನಮಗೆ ಒಂದು ಲಕ್ಷಣಗಳು ಹೇಳ್ತೀವಿ ಅಂದರೆ, ನೀವು ಒಂದು ಜಮೀನಿಗೆ ಹೋದಾಗ ನೋಡಿರ್ಬೋದು ಅಲ್ಲಲ್ಲಿ ನಿಮಗೆ ಪ್ಯಾಚಸ್ ಪ್ಯಾಚಸ್ ಥರ ಕಾಣ್ತಾ ಇರುತ್ತೆ. ಎಲ್ಲೇ ಒಂದು ಜಮೀನಲ್ಲಿ ನಿಮಗೆ ಮೊದಲಿಗೆ ಒಂದು 4-5 ಜಾಗದಲ್ಲಿ ಒಂದು ಹಳದಿ ಬಣ್ಣದ್ದು ಎಲೆಗಳು ಅಥವಾ ಹಳದಿ ಬಣ್ಣದ ಗಿಡಗಳು ಕಾಣಿಸ್ಕೊಳ್ತವೆ ಈ ಶುಂಠಿ ಬೆಳೆಗಳಲ್ಲಿ. ಈ ಪ್ಯಾಚ್ ನೀವು ಹತ್ರಕ್ಕೆ ಹೋಗಿ ನೋಡಿದಾಗ ಅಥವಾ ಆ ಗಿಡನ ನೀವು ಕಿತ್ತು ನೋಡಿದಾಗ ಆ ಗೆಡ್ಡೆಗಳು ಕೊಳೆತಿರೋದು ಕೂಡ ನೀವು ಗಮನಿಸ್ತೀರಾ. ಈ ಗೆಡ್ಡೆ ಕೊಳೆ ಅದ್ರ ಹೆಸರು ಹೇಳೋ ಥರೇ ನಿಮಗೆ ಗೆಡ್ಡೆಗಳು ಒಂದು 5-6 ತಿಂಗಳು ಕಳೆದ ನಂತರ ಅದು ಗೆಡ್ಡೆ ಪೂರ್ತ ಕೊಳ್ತೋಗಿರುತ್ತೆ. ಹಾಗಾಗಿ ಇಳುವರಿ ನಷ್ಟ ಕೂಡ ಆಗುತ್ತೆ ರೈತರಿಗೆ. ಸೊ ಇದಕ್ಕೆ ಮುಖ್ಯವಾಗಿರೋ ಕಾರಣಗಳೇನು ಅನ್ನೋದನ್ನು ನಾವು ಯೋಚನೆ ಮಾಡೋದಾಯಿತು ಅಂದರೆ, ಈ ಗೆಡ್ಡೆ ಕೊಳೆ ರೋಗ ಬರ್ತಕ್ಕಂಥದ್ದು ಒಂದು 3 ಶಿಲೀಂಧ್ರದಿಂದ ಅಂತ ನಾವು ಗುರುತಿಸಲ್ಪಟ್ಟಿದ್ದೀವಿ. ಒಂದು ಈ ಒಂದು ಪಿಥಿಯಂ ಆಗಿರ್ಬೋದು, ರೈಜಕ್ಟೋನಿಯಾ ಆಗಿರ್ಬೋದು ಅಥವಾ ಸ್ಕ್ಲೀರೋಶಿಯಂ ಅಂತ ಆಗಿರ್ಬೋದು. ಈ ಶಿಲೀಂಧ್ರ ಜೊತೆಗೆ ಏನೋ ಒಂದು ಬ್ಯಾಕ್ಟೀರಿಯಾ ಆಲ್ಸ್ಟೋನಿಯಾ ಸೊಲ್ನೇಷಿಯಾರಮ್ ಅನ್ನೋದು ಕೂಡ ಅದ್ರ ಜೊತೆ ಬೇರ್ಸ್ಕೊಂಡಿರುತ್ತೆ. ಮತ್ತು ಇವು ಜಂತು ಹುಳುಗಳು ಅಂತ ಹೇಳಿದೆ. ಜಂತು ಹುಳುಗಳು ಎಲ್ಲಿ ಇರ್ತವೋ ಅವು ಕೆರೆದು ಬೇರುಗಳನ್ನು ಅಥವಾ ಗೆಡ್ಡೆಗಳನ್ನು ಕೆರೆದು ಗಾಯ ಮಾಡೋದ್ರ ಮುಖಾಂತರ ಈ ಶಿಲೀಂಧ್ರಗಳೇನಾಗ್ತವೆ ಆ ಒಂದು ಗಾಯ ಮಾಡಿರೋ ಜಾಗದಲ್ಲಿ ಇದು ಎಂಟ್ರಿ ಆಗೋದಕ್ಕೆ ಅನುಕೂಲ ಆಗಿ ಎಲ್ಲೆಲ್ಲಿ ಜಂತುಗಳಿರ್ತವೋ ಜಂತುಗಳಿಂದ ಕೆರೆದು ಆಗ್ತಕ್ಕಂಥ ಗಾಯದ ಜೊತೆಗೆ ಇದನ್ನು ನಾವೊಂದು ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂದರೆ ಈ ಶಿಲೀಂಧ್ರಗಳು ಬೇರು ಒಳಗಡೆ ಹೊಕ್ಕೋದಕ್ಕೆ ಅನುಕೂಲ ಮಾಡೋದ್ರಿಂದ ಈ ಗೆಡ್ಡೆ ಕೊಳೆ ರೋಗ ಇನ್ನೂ ಉಲ್ಬಣ ಆಗುತ್ತೆ. ಎಲ್ಲೆಲ್ಲಿ ಜಂತು ಹುಳ ಇರುತ್ತೋ ಅಲ್ಲಿ ಈ ರೋಗದ ಬಾಧೆ ಇನ್ನೂ ಉಲ್ಬಣಗೊಳ್ಳುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ಮುಖ್ಯವಾಗಿರೋ ಕಾರಣ ಒಂದು ಜಂತ ಆಗಿರ್ಬೋದು ಅಥವಾ ನಾವು ಬಿತ್ತನೆ ಬೀಜ ಪ್ರಮುಖವಾಗಿ ಹೇಳೋದಾಯ್ತು ಅಂದರೆ ಬಿತ್ತನೆ ಬೀಜ. ತಾಯಿಗೆಡ್ಡೆನ ನಾವು ಆದಷ್ಟು ರೋಗಮುಕ್ತ ಜಮೀನುಗಳಿಂದ ಅಥವಾ ರೋಗಮುಕ್ತ ಗಡ್ಡೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದೇ ಆಯಿತು ಅಂದರೆ ಈ ರೋಗದಿಂದ ನಾವು ಒಂದು ಕನಿಷ್ಠ ಪಕ್ಷ ಒಂದು 20-25% ಅಷ್ಟು ನಾವು ಇದನ್ನ ಅವಾಯ್ಡ್ ಮಾಡ್ಬೋದು ಅಥವಾ ಹತೋಟಿ ಮಾಡ್ಬೋದು. ಮತ್ತು ಇನ್ನೊಂದು ಭೂಮಿ ಹದಗೊಳಿಸುವಿಕೆ. ಎರಡನೇ ವಿಷಯ ಹೇಳೋದಾಯಿತು ಅಂದರೆ ಈ ಒಂದು ಗೆಡ್ಡೆ ಕೊಳೆ ಎಲ್ಲೆಲ್ಲಿರುತ್ತೋ ಅಲ್ಲಿ ಭೂಮಿನ ನಾವು ಸರಿಯಾಗಿ ಹದ ಮಾಡ್ದೇ ತರಾತುರಿನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ದೇ ಮಳೆ ಅಥವಾ ಬಿತ್ತನೆ ಬೀಜ ಬಂದಿದೆ ಆವಾಗ ನಾವು ಭೂಮಿನ ಹದ ಮಾಡಿಕೊಂಡು ನೆಡೋ ಸನ್ನಿವೇಶ ಬಂದಾಗ ಈ ಒಂದು ಗೆಡ್ಡೆ ಕೊಳೆ ತೀವ್ರತೆ ಜಾಸ್ತಿ ಆಗುತ್ತೆ. ಏನು ಮಾಡ್ಕೋಬೇಕು ಭೂಮಿನ ಹದ ಮಾಡ್ಕೊಳ್ಳೋದು ಅಂದರೆ ಆಳ್ವಾದ ಉಳುಮೆ ಮಾಡಬೇಕಾಗುತ್ತೆ ಅಥವಾ ಮಾಗಿ ಉಳುಮೆ ನಾವು ಬೇಸಿಗೆ ಉಳುಮೆಯನ್ನು ಏನು ಹೇಳ್ತೀವಿ. ಈಗ ಸಪೋಸ್ ನಾವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಾವು ನಾಟಿ ಮಾಡಬೇಕು ಅಂದರೆ ಅದು ಒಂದು ಮಾರ್ಚ್ ಒಂದು ತಿಂಗಳು ಮೊದಲೇ 2-3 ಬಾರಿ ಆ ಭೂಮಿನ ಉತ್ತು ಅಲ್ಲಿರ್ತಕ್ಕಂಥ ಈ ಮಣ್ಣಿನಲ್ಲಿ ವಾಸ್ತಕ್ಕಂಥ ಶಿಲೀಂಧ್ರಗಳಾಗಿರ್ಬೋದು ಜಂತ ಆಗಿರ್ಬೋದು ದುಂಡಾಣುಗಳಾಗಿರ್ಬೋದು ಇವುಗಳನ್ನ ನಾವು ಈ ಸೂರ್ಯನ ಪ್ರಕಾಶಕ್ಕೆ ನಾವು ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿರ್ತಕ್ಕಂಥ ರೋಗಾಣುಗಳು ಸಾಯ್ತವೆ ಅಲ್ಲಿರ್ತಕ್ಕಂಥ ಸೋಂಕು ಕೂಡ ಕಡಿಮೆ ಆಗಿ ರೋಗ ಒಂದು ಬೆಳೆಯಿಂದ ಅಥವಾ ಇನ್ನೊಂದು ಬೆಳೆಗೆ ಅಥವಾ ಒಂದು ಮಣ್ಣಿಂದ ಇನ್ನೊಂದು ಮಣ್ಣಿಗೆ ಅಂಟತಕ್ಕಂಥದ್ದನ್ನು ನಾವು ಕಡಿಮೆಗೊಳಿಸ್ಬೋದು. ಇನ್ನು ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ನಾವು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಿಗೆ ಗೊಬ್ಬರ ನಾವು ಒಂದು ಶಿಫಾರಸು ಮಾಡೋದು 1 ಎಕರೆಗೆ ಒಂದು 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಎಕರೆವಾರು ನಾವು ಶುಂಠಿ ಬೆಳೆಯೋದಕ್ಕೆ ಶಿಫಾರಸು ಮಾಡ್ತೀವಿ. ಆ ಕೊಟ್ಟಿಗೆ ಗೊಬ್ಬರ ಹಾಕುವಾಗಲೂ ಕೂಡ ಅದು ಚೆನ್ನಾಗಿ ಕಳ್ತಿರಬೇಕು. ಒಂದು ಮಿನಿಮಮ್ ಒಂದು 6-8 ತಿಂಗಳಾದರೂ ಕಳ್ತಿರೋ ಅಂಥ ಗೊಬ್ಬರನ ನಾವು ಭೂಮಿಗೆ ಸೇರಿಸಿದಾಗ ಈ ಒಂದು ಗೆಡ್ಡೆ ಕೊಳೆ ರೋಗ ಅಥವಾ ಅದರಲ್ಲಿ ತರ್ತಕ್ಕಂಥ ಶಿಲೀಂಧ್ರ ಏನು ಶಿಲೀಂಧ್ರ ರೋಗಾಣುಗಳಿರ್ತಾವಲ್ಲ ಅವು ಈ ಒಂದು ಕೊಳಿದೇ ಇರ್ತಕ್ಕಂಥ ಗೊಬ್ಬರ ಹಾಕಿದಾಗಲೂ ಕೂಡ ಯಥೇಚ್ಛಿನ ಪ್ರಮಾಣದಲ್ಲಿ ಬಂದು ರೋಗ ಗಿಡಗಳನ್ನ ರೋಗಕ್ಕೆ ತುತ್ತು ಮಾಡ್ತವೆ. ಜೊತೆಗೆ ಈ ಬೇವಿನ ಹಿಂಡಿ 1 ಟನ್ನಷ್ಟು 1 ಎಕರೆಗೆ 1 ಟನ್ನಷ್ಟು ಬೇವಿನ ಹಿಂಡಿಯನ್ನು ಕೂಡ ಸೇರಿಸಬೇಕಾಗುತ್ತೆ. ಈ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಹಾಕುವಾಗ ಜೊತೆಗೆ ನಮ್ಮಲ್ಲಿ ಒಂದು ಜೈವಿಕ ನಿಯಂತ್ರಕ ಶಿಲೀಂಧ್ರ ಒಂದು ಟ್ರೈಕೋಡರ್ಮ ಆರ್ಜಿಯಾನಮ್ ಅಂತ ಇರುತ್ತೆ. ಆ ಟ್ರೈಕೋಡರ್ಮ ಆರ್ಜಿಯಾನಮ್ನ ನಾವು ಒಂದು 5 ಕೆಜಿಯನ್ನು 1 ಟನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನು ಬೆರೆಸಿ ಒಂದು ತಂಪು ವಾತಾವರಣದಲ್ಲಿ ಇಟ್ಟುಕೊಂಡು ಅಥವಾ ತುಂಬ ಬಿಸಿಲಿಲ್ಲದೆ ಇರೋ ಜಾಗದಲ್ಲಿ ಒಂದು ತೆಂಗಿನ ಗರಿನೋ ಏನೋ ಅದ್ರ ಮೇಲೆ ಮುಚ್ಚಿ ಕವಚಿ 3-5 ದಿನಕ್ಕೊಂದ್ಸರಿ ಅದನ್ನು ನಾವು ತಿರುವಾಗ್ತಾ ಇದ್ದರೆ ಬೇಕಾಗಿರತಕ್ಕಂಥ ಪ್ರಮಾಣದಲ್ಲಿ ಒಂದು ಸ್ವಲ್ಪ ನೀರನ್ನು ಚಿಮುಕ್ ನೀರನ್ನು ಚಿವುಕ್ಸಿ ಅದನ್ನು ನಾವು 5-1 ವಾರದ ಅಂತರದಲ್ಲಿ ನಾವು ಬೆರೆಸ್ತಾ ಹೋಯಿತು ಅಂದರೆ ಈ ಒಂದು ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಿಯಂತ್ರಣ ಏನು ಅಣು ಇದೆ ಅದು ತನಗೆ ತಾನೇ ವೃದ್ಧಿಯಾಗಿ ಅದರಲ್ಲಿ ಉತ್ಕೃಷ್ಟೀಕರಣಗೊಳ್ಳುತ್ತೆ. ಉತ್ಕೃಷ್ಟೀಕರಣಗೊಂಡಾಗ ನಮಗೆ ಒಂದಿದ್ದು ದುಪ್ಪಟ್ಟಾಗಿ ಕನ್ವರ್ಟ್ ಆಗುತ್ತೆ. ಆ ಒಂದು ಎನ್ರಿಚ್ ಮಾಡಿರ್ತಕ್ಕಂಥ ಉತ್ಕೃಷ್ಟೀಕರಣಗೊಳಿಸಿರ್ತಕ್ಕಂಥ ಟ್ರೈಕೋಡರ್ಮನ ನಾವು ಭೂಮಿಗೆ ಸೇರಿಸಿದ್ದೇ ಆದಲ್ಲಿ ಈ ಒಂದು ಮಣ್ಣಿನಿಂದ ಬರ್ತಕ್ಕಂಥ ಶಿಲೀಂಧ್ರಗಳಾದ ಎಪಿಥಿಯಮ್ ಅಥವಾ ಫೈಟೋಫ್ಥರ ಅಥವಾ ರೆಜೆಕ್ಟೋನಿಯಾ ಫ್ಯುಸೇರಿಯಂ ಏನು ಹೇಳ್ತೀವಿ ಇಂಥ ರೋಗಾಣುಗಳು ಈ ಶುಂಠಿ ಗೆಡ್ಡೆ ಕೊಳೆ ರೋಗ ತರ್ತಕ್ಕಂಥದ್ದನ್ನು ನಾವು ಬಾಧೆನ ಕಡಿಮೆ ಮಾಡಬಹುದು ಅಂತ ಹೇಳ್ತೀನಿ. ಮೂರನೇದಾಗಿ ನಾವು ಬೆಳೆ ಪರಿವರ್ತನೆಯೂ ಕೂಡ ಒಂದು ಗಮನದಲ್ಲಿಟ್ಕೋಬೇಕು. ರೈತರು ಶುಂಠಿ ಬೆಳೆ ಜಾಗದಲ್ಲೇ ಮತ್ತೆ ಶುಂಠಿ ಬೆಳೆಯೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಹಾಗೆ ಹಾಕಬೇಕು ಅನ್ನೋದಾದರೆ 2-3 ವರ್ಷ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಆ ಜಮೀನನ್ನು ಮತ್ತೆ ನೀವು ಭೂಮಿನ ಹದಗೊಳಿಸ್ಕೊಂಡು ಮಾಗಿ ಉಳುಮೆ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಅಥವಾ ಜೈವಿಕ ನಿಯಂತ್ರಣಗಳನ್ನು ಹಾಕ್ಕೊಂಡು ಅದನ್ನು ನೀವು ಸಮೃದ್ಧಿಗೊಳಿಸ್ಕೊಂಡು ನೆಕ್ಸ್ಟ್ ನೀವು ಆ ಬೆಳೆನ ಅಲ್ಲೇ ಬೆಳಿಬೋದು. ಇಲ್ಲ ಅಂದ್ರೂ ನೀವು ಒಂದು ಬೆಳೆ ಆದಮೇಲೆ ನೆಕ್ಸ್ಟ್ ಬೆಳೆ ಏನು ಹಾಕಬೇಕು ಸರ್ ಅನ್ನೋದಾಯಿತು ಅಂದರೆ ಈ ಒಂದು ಶುಂಠಿ ಸೊಲನೇಶಿಯಸ್ ಗುಂಪಿಗೆ ಸೇರಿರೋದ್ರಿಂದ ಆ ಒಂದು ಸೊಲನೇಶಿಯಸ್ ಜಾತಿಗೆ ಸೇರ್ತಕ್ಕಂಥ ಬೆಳೆಗಳು ಅವು ಯಾವ್ಯಾವಪ್ಪ ಅಂದರೆ ಟೊಮ್ಯಾಟೊ ಆಗಿರ್ಬೋದು ಬದನೆ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಈವನ್ ತಂಬಾಕು ಬೆಳೆನೂ ಕೂಡ ಸೊಲನೇಶಿಯಸ್ ಗುಂಪಿಗೆ ಸೇರೋದ್ರಿಂದ ಇಂಥ ಬೆಳೆಗಳನ್ನು ಶುಂಠಿ ಬೆಳೆತಕ್ಕಂಥ ಜಾಗಗಳಲ್ಲಿ ನೀವು ಬೆಳೆದಿರಬಾರ್ದು. ಅಂದರೆ ಆ ಬೆಳೆ ಬೆಳೆದ ಮೇಲೆ ನೆಕ್ಸ್ಟ್ ಶುಂಠಿ ಬೆಳೆದ್ರೆ ಅದಕ್ಕೆ ಬರ್ತಕ್ಕಂಥ ರೋಗಗಳು ಕೂಡ ಇದಕ್ಕೂ ಬರ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಇನ್ನು ಈ ಶುಂಠಿ ಬೆಳಿಬಾರ್ದು ಅಂತ ಹೇಳಿದ್ರೆ ಸರ್ ಮತ್ತೆ ಇನ್ಯಾವುದು ಬೆಳಿಬೋದು ಅನ್ನೋದಾಯ್ತು ಅಂದರೆ ನಾವು ಈ ಜೋಳ ಆಗಿರ್ಬೋದು ಅಥವಾ ತೊಗರಿ ಅಥವಾ ಹರಳು ಔಡ್ಲಾ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕದ ಕಡೆ ಹರಳು ಅಥವಾ ಔಡ್ಲಾ ಬೆಳೆಗಳನ್ನು ನೀವು ಮಧ್ಯೆ ಬೆಳೆ ಪರಿವರ್ತನೆ ಮಾಡಿದ್ದೇ ಆದಲ್ಲಿ ಈ ಒಂದು ಗೆಡ್ಡೆ ಕೊಳೆ ರೋಗ ತರ್ತಕ್ಕಂಥ ಶಿಲೀಂಧ್ರಗಳ ಸೋಂಕನ್ನು ನಾವು ಕಡಿಮೆ ಮಾಡಬಹುದು. ಹಾಗೆ ಇನ್ನು 4ನೇದು ಹೇಳೋದಾಯಿತು ಅಂದರೆ ಈ ಒಂದು ರೋಗ ಬಂದಿರತಕ್ಕಂಥ ಗೆಡ್ಡೆಗಳನ್ನ ನಾವು ಬೇರ್ಪಡಿಸ್ಬೇಕು ಮತ್ತು ಆ ಗಿಡಗಳೇನಿರ್ತವೋ ಅದನ್ನು ಕಿತ್ತು ಆ ಭೂಮಿನಲ್ಲಿ ಅಥವಾ ಜಮೀನಿನಲ್ಲಿ ಹೆಚ್ಚಿಗೆ ಹರಡದೇ ಇರೋ ರೀತಿಯಲ್ಲಿ ಅದನ್ನು ನಾವು ಬೇರ್ಪಡಿಸ್ಬೇಕಾಗುತ್ತೆ. ಅಂಥ ಗಿಡಗಳನ್ನು ಕಿತ್ತು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಜಮೀನಿಂದ ಹೊರಗಡೆ ಹಾಕಬೇಕು. ಒಂದು ಗುಂಡಿ ತೋಡು ಹಾಕ್ಬೋದು ಅಥವಾ ಅದನ್ನು ಸುಟ್ಟಾಕೋ ಆಪ್ಷನ್ ಇತ್ತು ಅಂದರೆ ಸುಟ್ಟಾಕಬೇಕಾಗುತ್ತೆ. ಹಾಗಾಗಿ ನಾವು ಸೋಂಕನ್ನು ಕಡಿಮೆ ಮಾಡಬಹುದು. ಸೊ ಇನ್ನೊಂದು, ಈಗ ಗಿಡ ಬಂದಿರುತ್ತೆ, ರೋಗ ಬಂದಿರುತ್ತೆ ಅಂತ ಗಿಡಗಳನ್ನು ಕಿತ್ತು ನಾವು ಬೇರ್ಪಡಿಸಿದಾಗ ಆ ಜಾಗನ ನಾವು ಹಾಗೆ ಬಿಡದೇನೆ ಅದಕ್ಕೆ ನಾವು ಒಂದಿಷ್ಟು ಉಪಚಾರವನ್ನು ಮಾಡಬೇಕಾಗತ್ತೆ. ಆ ಉಪಚಾರ ಮಾಡಬೇಕಾದಾಗ ನಾವು ಬ್ಲೀಚಿಂಗ್ ಪೌಡರ್ ಉಪಯೋಗಿಸ್ಬೋದು ಅಥವಾ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಆಗಿರ್ಬೋದು, ಅಂದರೆ ಈ ಒಂದು ಕಾಪರ್ ಆಕ್ಸಿಕ್ಲೋರೈಡ್, ಅದನ್ನು 3 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಎಲ್ಲೆಲ್ಲಿ ಸೋಂಕು ಬಂದಿರುತ್ತೋ ಅಥವಾ ಗಿಡನ ನಾವು ಬೇರ್ಪಡಿಸಿರ್ತೀವೋ ಅಂಥ ಜಮೀನಲ್ಲಿ ಅಂಥ ಜಾಗದಲ್ಲಿ ನೀವು ಕಿತ್ತಂಥ ಜಾಗ ಮತ್ತು ಅಕ್ಕಪಕ್ಕ ಆಸುಪಾಸು ಏನಿರ್ತವೋ ಆ ಜಾಗಗಳಲ್ಲಿ ಇದನ್ನು ನೀವು ಮಣ್ಣಿಗೆ ತೊಯ್ಯ ಥರ ನೀವು ಡ್ರೆಂಚ್ ಮಾಡಬೇಕಾಗತ್ತೆ. ಈಗ ಕಾರಣ ಇಷ್ಟೇ, ಈ ಒಂದು ಗೆಡ್ಡೆ ಕೊಳೆ ರೋಗ ತರ್ತಕ್ಕಂಥ ಶಿಲೀಂಧ್ರಗಳೆಲ್ಲವೂ ಕೂಡ ಮಣ್ಣಿನಲ್ಲೇ ಬದುಕಿ ಉಳಿತಕ್ಕಂಥ ಸಾಮರ್ಥ್ಯನ ಹೊಂದಿರತಕ್ಕಂಥ ಶಿಲೀಂಧ್ರಗಳು, ಫ್ಯುಸೇರಿಯಮು, ಪಿಥಿಯಂ, ಇವೆಲ್ಲ ಮಣ್ಣಲ್ಲೇ ಉಳ್ಕೊಂಡು ಅವುಗಳ ಜೀವನವನ್ನು ಕಂಪ್ಲೀಟ್ ಮಾಡೋ ಅಂಥ ತಾಕತ್ತು ಇರ್ತಕ್ಕಂಥವು. ಹಾಗಾಗಿ ಗೆಡ್ಡೆ ರೋಗ ಬಂದಿದೆ ಅಂತ ನಾವು ಗಿಡವನ್ನು ಕಿತ್ತು ಎಸೆದ್ಬಿಟ್ಟ ತಕ್ಷಣವೇ ಅಲ್ಲಿಗೆ ರೋಗ ಕಡಿಮೆ ಆಗಲ್ಲ, ಅಲ್ಲಿರ್ತಕ್ಕಂಥ ಸೋಂಕನ್ನು ಕೂಡ ಹೋಗಲಾಡಿಸ್ಬೇಕಾಗತ್ತೆ. ಈ ಸೋಂಕನ್ನು ಹೋಗಲಾಡಿಸ್ಬೇಕು ಅಂದಾಗ ನಾನು ಹೇಳಿದ್ನಲ್ಲ ಈಗಾಗಲೇ, ಆ ಥರದ ಶಿಲೀಂಧ್ರನಾಶಕಗಳನ್ನು ನೀವು ಅಲ್ಲಿ ಡ್ರೆಂಚ್ ಮಾಡ್ತಾರ ಒಂದು ವ್ಯವಸ್ಥೆ ಮಾಡಬೇಕು. ಹಾಗಾಗಿ ಮುಂದಿನ ಬೆಳೆಗೆ ಅಥವಾ ಮುಂದಿನ ಸಾಲಿಗೆ ಅಥವಾ ಇನ್ನೊಂದು ಗಿಡಕ್ಕೆ ಆ ರೋಗ ಹರಡೋದನ್ನು ಕೂಡ ನಾವು ಹತೋಟಿ ಮಾಡ್ಬೋದು. ಸೊ ರೋಗ ಬಂದಂಥ ಸ್ಥಳನ ಪ್ರತ್ಯೇಕಿಸಿ ಅಂದರೆ ಐಸೋಲೇಷನ್ ಮಾಡಬೇಕಾಗುತ್ತೆ. ಈಗ ಸಪೋಸ್ ಯಾವುದೋ ಒಂದು 40 ಗುಂಟೆ ಒಂದು ಎಕರೆ ಅಂದರೆ ನೀವು ಒಂದು 1/2 ಗುಂಟೆಗೆ ಬಂದುಬಿಟ್ಟಿದೆ ಸರ್ ಅಂದರೆ, ಆ ಪಾತಿನ ನಿಮಗೆ ಸಾಧ್ಯವಾದಷ್ಟು ಸುತ್ತ ಒಂದು ಟ್ರೆಂಚನ್ನು ತೋಡಿ ಅದಕ್ಕೆ ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರನ್ನ ಹಾಕಿದರೆ ನಿಮಗೆ ಅದರಿಂದ ಮತ್ತೆ ಈ ನೀರು ಆಯಿಸಿದಾಗ ಅಥವಾ ಮಳೆ ನೀರು ಬಂದಾಗ ಕೊಚ್ಕೊಂಡು ಹೋಗಿ ಮಣ್ಣಿನ ಮುಖಾಂತರ ಹರಡೋದನ್ನು ನಾವು ಕೂಡ ಅವಾಯ್ಡ್ ಮಾಡ್ಬೋದು ಅಥವಾ ಅದನ್ನು ಕಡಿಮೆ ಮಾಡ್ಬೋದು. ನಾನು ಈಗಾಗಲೇ ಹೇಳ್ದಂಗೆ ಹತೋಟಿ ಕ್ರಮಗಳಲ್ಲಿ ಈ ಆರೋಗ್ಯ ಬಿತ್ತನೆ ಬೀಜ ಬಳಕೆ ಮಾಡಿದ್ದೆ ಅದರಲ್ಲಿ, ಮತ್ತು ಇನ್ನೊಂದು ಬೀಜೋಪಚಾರ ಒಂದು ನಾವು ಗಮನದಲ್ಲಿಟ್ಕೋಬೇಕು. ನಾವು ಸಮೀಕ್ಷೆಗೆ ಹೋದಾಗ ಸುಮಾರು ರೈತರುಗಳು ಬೀಜೋಪಚಾರ ಮಾಡಿದ್ದೀರಾ ಅಂತ ಕೇಳಿದಾಗ ಹ್ಞೂ ಸರ್ ಮಾಡಿದ್ದೀವಿ ಅಂತಾರೆ. ಬಟ್ ಅದರಲ್ಲಿ ಏನಂದರೆ ಅವರು ಬಳಸ್ತಕ್ಕಂಥ ಯಾವ ಒಂದು ಶಿಲೀಂಧ್ರ ನಾಶಕ ಇದೆಯಲ್ವ ಅದನ್ನು ನಾವು ಒಂದು ಗಮನದಲ್ಲಿಟ್ಕೋಬೇಕು. ಯಾವುದೋ ಅಂಗಡಿಯವ್ರು ಕೊಡ್ತಾರೆ ನಾವು ಹಾಕಿದ್ದೀವಿ ಸರ್ ಅಷ್ಟೇ ಹೇಳ್ತಾರೆ ಹೊರತು ಯಾವ ಶಿಲೀಂಧ್ರನಾಶಕ ಬಳಸಿದ್ದೀವಿ ಅದು ಎಫೆಕ್ಟಿವ್ ಇದೆಯಾ ಇಲ್ವಾ ಅನ್ನೋದು ಒಂದು ಇವರಲ್ಲಿ ಮಾಹಿತಿ ಕೊರತೆ ಇರುತ್ತೆ. ಹಾಗಾಗಿ ಅವರಲ್ಲಿ ಗೊತ್ತಿಲ್ಲ ಅಂದ್ರೂ ಅದು ವಿಷಯ ತಿಳಿದತಕ್ಕಂಥ ವಿಷಯ ತಜ್ಞರನ್ನು ಒಂದು ಸ್ವಲ್ಪ ಸಂಪರ್ಕಿಸಿ ಈ ಒಂದು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಈ ಒಂದು ಸಮಯದಲ್ಲಿ ನಾನು ಬೀಜೋಪಚಾರಕ್ಕೆ ಯಾವ್ಯಾವ ಔಷಧಗಳನ್ನು ರೆಕಮೆಂಡ್ ಮಾಡ್ತೀನಿ ಅಥವಾ ಹೇಳಿ ಶಿಫಾರಸು ಮಾಡ್ತೀನಿ ಅನ್ನೋದಾಯಿತು ಅಂದರೆ, ಒಂದು ಮ್ಯಾಂಕೋಜಬ್ ಆಗ್ಬೋದು 75 WP ಅಂತ ಏನು ಹೇಳ್ತೀವಿ ಅದನ್ನು 3 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ, ಇಲ್ಲಾಂದರೆ ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಆಗಿರ್ತಕ್ಕಂಥ ಮೆಟಲಾಕ್ಸಿಲ್ MZ ಅದನ್ನು ಏನು ಹೇಳ್ತೀವಿ 6 ಗ್ರಾಮ್ ಪರ್ ಲೀಟ್ರ್ ಅಂದರೆ 6 ಗ್ರಾಮ್ ಪ್ರತಿ ಲೀಟ್ರ್ ನೀರಿನಲ್ಲಿ ಬೆರೆಸ್ಬೋದು. ಈವನ್ ಫಾಸಿಟೈಲ್ ಅಲ್ಯೂಮಿನಿಯಂ ಅಂತ ಏನಿದೆ ಅದನ್ನು ಕೂಡ 3 ಗ್ರಾಮ್ ಪ್ರಮಾಣದಲ್ಲಿ, ಅದು ಬಿಟ್ಟರೆ ಒಂದು ದುಂಡಾಣು ನಾಶಕವಾದಕ್ಕಂಥ ಮೊದಲಿಗೆ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ, ಇದು ಒಂದು ರಿಸ್ಟ್ರಿಕ್ಷನ್ ಯೂಸ್ ಆಗಿರೋದ್ರಿಂದ ಅದು ಸಿಗಲಿಲ್ಲ ಅದು ರಿಸ್ಟ್ರಿಕ್ಷನ್ ಆಯಿತು ಅಂತಂದರೆ ನೆಕ್ಸ್ಟ್ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಬ್ರೋನೋಪಾಲನ್ನು ಕೂಡ ಬಳಸ್ಬೋದು. ಈ ಬ್ರೋನೋಪಾಲ್ ಬಳಸುವಾಗ ನೀವು 1/2 ಗ್ರಾಮ್ ಸಾಕು ಪ್ರತಿ ಲೀಟರ್ ನೀರಿಗೆ. ಮ್ಯಾಂಕೋಜೆಬ್ ಅಥವಾ ಮೆಟಲಾಕ್ಸಿಲ್ ಅಥವಾ ಫಾಸಿಟಲ್ ಅಲ್ಯೂಮಿನಿಯಂ ಇವು ಮೂರನ್ನೂ ಬಳಸೋ ಅವಶ್ಯಕತೆ ಇಲ್ಲ. ಮೂರರಲ್ಲಿ ಯಾವುದಾದರೂ ಒಂದು ಶಿಲೀಂಧ್ರ ನಾಶಕದ ಜೊತೆಗೆ ಈ ಒಂದು ದುಂಡಾಣು ನಾಶಕ ಆಗಿರ್ತಕ್ಕಂಥ ಬ್ರೋನೋಪಾಲ್ನ ನೀವು 1/2 ಗ್ರಾಮ್ನ ಬೆರೆಸಿ ನೀವು ಅದನ್ನು ಬೀಜೋಪಚಾರ ಮಾಡಬೇಕಾಗತ್ತೆ. ರೈತರು ಹೇಳ್ತಾರೆ ಬೀಜೋಪಚಾರ ಮಾಡಿದ್ದೀರಾ ಮಾಡಿದ್ದೀವಿ ಸರ್ ಏನು ಮಾಡಿದ್ದೀರಾ ನಾನು ಹೇಳಿರೋ ಕೆಮಿಕಲೇ ಹೇಳಿರ್ತಾರೆ, ಬಟ್ ಆದ್ರೂ ಯಾಕೆ ರೋಗ ಬಂದಿದೆ ಕಂಟ್ರೋಲ್ ಆಗಿಲ್ವಲ್ಲ ಅಂತ ನಾವು ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ಕೇಳಿದಾಗ ಏನಾಗುತ್ತೆ, ಅವರು ಆ ಒಂದು ಬೀಜೋಪಚಾರ ಮಾಡಿರ್ತಕ್ಕಂಥ ಸಮಯ ಏನು ಮಾಡ್ತಾರೆ, ಈ ಒಂದು ಅಕ್ಕಿ ಏನು ಈರುಳ್ಳಿ ಚೀಲ ಅಥವಾ ಅದರಲ್ಲಿ ಅದನ್ನು ಗೆಡ್ಡೆಗಳನ್ನ ಇಟ್ಕೊತಾರೆ, ಇವುಗಳನ್ನ ರೈಸೋಮ್ಸ್ನ ಇಟ್ಕೊಂಡು ಏನು ಮಾಡ್ತಾರೆ ಒಂದು ಡ್ರಮ್ಮಲ್ಲಿ 200 ಲೀಟ್ರ್ ಡ್ರಮ್ಮಲ್ಲಿ ಔಷಧ ಕಲಿಸ್ಬಿಟ್ಟು ಅದನ್ನು ಅದರಲ್ಲಿ ಡಿಪ್ ಮಾಡ್ತಾ ಹೋಗ್ತಾರೆ. ಡಿಪ್ ಮಾಡ್ತಾ ಹೋದಾಗ ಅವ್ರು ಎಷ್ಟೊತ್ತು ಡಿಪ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಅಂದರೆ 1 ನಿಮಿಷ ಅಥವಾ 2 ನಿಮಿಷ ಇಲ್ಲ 3 ನಿಮಿಷ ಡಿಪ್ ಮಾಡ್ತಾರೆ ಅಷ್ಟೇ. ಆ 3 ನಿಮಿಷ ಅದ್ದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಶಿಲೀಂಧ್ರನಾಶಕಗಳ ಗುಣಧರ್ಮ ಅದರದ್ದು ಎಫೆಕ್ಟು ಈ ಒಂದು ಬೀಜಕ್ಕೆ ತಗಲಿರಲ್ಲ, ಅಷ್ಟರಲ್ಲೇ ತೊಗೊಂಡೋಗಿ ಅದನ್ನು ಆ ಸಾಲಿಗೆ ಹಾಕಿರ್ತಾರೆ ಮತ್ತು ಅದನ್ನು ರೈತರು ಏನೋ ಲೇಬರ್ಸ್ ಬಂದಿರ್ತಾರೆ ಅಂತ ತರಾತುರಿನಲ್ಲಿ ಅವರು ನಾಟಿ ಮಾಡಿಬಿಡ್ತಾರೆ. ಇದು ಒಂದು ಕಾರಣ ಇರುತ್ತೆ. ನಾನು ಹೇಳೋದು ಈ ಸಮಯದಲ್ಲಿ ಈ ಒಂದು ಬೀಜೋಪಚಾರ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 30 ನಿಮಿಷನಾದರೂ ಆ ಬೀಜ ಆ ಒಂದು ಶಿಲೀಂಧ್ರನಾಶಕ ಕಲಿಸಿರ್ತಕ್ಕಂಥ ಸೊಲ್ಯೂಷನಲ್ಲಿ ಅದು ಡಿಪ್ ಆಗಿರಬೇಕು ಅಥವಾ ಅದು ಮುಳುಗಿರಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಕೆಮಿಕಲ್ಗಳು ಅಥವಾ ಶಿಲೀಂಧ್ರನಾಶಕಗಳು ಎಫೆಕ್ಟಿವ್ ಆಗಿ ವರ್ಕ್ ಆಗಿರೋದು ಕಂಡುಬಂದಿದೆ. ಒಂದು ಇನ್ನೊಂದು ರೈತರಲ್ಲಿ ನಾನು ಒಂದು ನ್ಯೂನತೆ ಕಂಡಿದ್ದೇನು ಅಂದರೆ, ಒಂದು ಡ್ರಮ್ಮಲ್ಲಿ 200 ಲೀಟ್ರಲ್ಲಿ ಕಲ್ಸ್ಕೊಂಡಿರ್ತಾರೆ ಶಿಲೀಂಧ್ರ ನಾಶಕಗಳನ್ನ, 1-2 ಎಕರೆ ಅಷ್ಟು ಅವರು ಶುಂಠಿ ನೆಡ್ತಾ ಇರ್ತಾರೆ ಅಥವಾ 1 ಎಕರೆಗೆ ನೆಡ್ತಾ ಇರ್ತಾರೆ, ಆ ಒಂದು ಚೀಲದಲ್ಲಿ ಅದ್ದುತ್ತಾ ಇರ್ತಾರಲ್ಲ, ಆ ನೀರು ಖಾಲಿ ಆಗೋವರೆಗೂ ಅದರಲ್ಲಿ ಅದ್ದುತ್ತಾ ಇರ್ತಾರೆ. ಅಂದರೆ ಒಂದೇ ಡ್ರಮ್ ನೀರನ್ನ ಸುಮಾರು ಒಂದು 10-12 ಬಾರಿ ಡಿಪ್ ಮಾಡೋ ಅಂಥ ಆಪ್ಷನ್ಸ್ಗಳು ಇರ್ತವೆ. ಸೊ ಅದನ್ನು ನಾನೇನು ಹೇಳ್ತೀನಿ, ಅದರಲ್ಲಿ ಶಿಲೀಂಧ್ರ ನಾಶಕಗಳು ಕೂಡ ಇರಲ್ಲ.

ಗೊಂಡೆ ಹುಳುಗಳ ನಿರ್ವಹಣೆ ಬಗ್ಗೆ. ಅದರಲ್ಲೂ ಪ್ರಮುಖವಾಗಿ ಈ ಶುಂಠಿಗೋಸ್ಕರ ನಾವು ಮಾಡಬೇಕಾದ್ರೆ, ಈಗಾಗಲೇ ಕಿರಣ್ ಹೇಳ್ತಾ ಇದ್ರು, ಈ ಜೈವಿಕ ಟ್ರೈಕೋಡರ್ಮವನ್ನು ಮಣ್ಣಿಗೆ ಸೇರಿಸೋದ್ರಿಂದ ಇದನ್ನು ರೋಗವನ್ನು ಹೇಗೆ ನಿರ್ವಹಣೆ ಮಾಡ್ಬೋದು, ಅದ್ರ ಜೊತೆಯಲ್ಲೇ 10 kg ಮೆಟರೈಸಿಯಂ ಅನೆಸೋಪ್ಲಿಯೆ ಅಥವಾ ಬಿವೇರಿಯಾ ಬಸಿಯಾನ, ಇವು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅಥವಾ ನಮ್ಮ ಯಾವುದೇ KVK ಅಥವಾ ತೋಟಗಾರಿಕಾ ಅಥವಾ ಕೃಷಿ ಮಹಾವಿದ್ಯಾಲಯಗಳಲ್ಲಿ ಲಭ್ಯ ಇದ್ದಾವೆ. ಬಹುತೇಕ ಪ್ರತಿ ಕಾಲೇಜು ಮತ್ತು ಕೃಷಿ ವಿದ್ಯಾಲಯಗಳಲ್ಲಿ ಇದು ಬಹಳ ಸರಳವಾಗಿ ಲಭ್ಯ ಇರುವಂಥ ಒಂದು ಜೈವಿಕ ಸರಕು. ಇದನ್ನು ತಿಪ್ಪೆ ಗೊಬ್ಬರ ಅಥವಾ ಬೇವಿನ ಹಿಂಡಿ ಜೊತೆ ಪುಷ್ಟೀಕರಿಸಿ, ಅಂದರೆ ಅದನ್ನು ಮಿಶ್ರಣ ಮಾಡಿ ಕನಿಷ್ಠ ಒಂದು 15-20 ದಿನ ಅಥವಾ ಒಂದು ತಿಂಗಳು, ಅಥವಾ ಕೆಲವೊಂದಷ್ಟು ರೈತರುಗಳು ಇದಕ್ಕೆ ನೀರಿನಲ್ಲಿ ನೆನೆ ಹಾಕಿ ಅದಕ್ಕೆ ಬೆಲ್ಲ ಮತ್ತು ಕಡಲೆ ಇಟ್ಟು ಇದನ್ನು ಹಾಕಿ ಅದನ್ನು ಪುಷ್ಟೀಕರಿಸಿ ಅದನ್ನು ನಂತರ ಅವರು ಮಣ್ಣಿಗೆ ಸೇರಿಸ್ತಾ ಇರೋದ್ರಿಂದ ಇದರ ಇನ್ನು ಫಲವತ್ತಿಕೆ ಭಾಳ ಚೆನ್ನಾಗಾಗ್ತದೆ. ಇದು ಆರಂಭದಲ್ಲೇ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಕೀಟದ ದಾಳಿ ಯೂಶ್ವಲಿ ನಮಗೆ ಏಪ್ರಿಲ್ ಮೇನಲ್ಲಿ ಆರಂಭ ಆದ್ರೂ ನಮಗೆ 1 ತಿಂಗಳವರೆಗೆ ಅಲ್ಲಿ ಹುಳ ಇರೋದು ಗೊತ್ತಾಗೋದಿಲ್ಲ. ನಮಗೆ ಆ ಗೊಣ್ಣೆ ಹುಳುವಿನ ಬಾಧೆ ಗೊತ್ತಾಗೋಷ್ಟರೊಳಗೆ ಭಾಳ ತಡ ಆಗ್ತದೆ. ಆದರೆ ಆ ಕ್ಷಣದಲ್ಲಿ ನಾವು ಯಾವುದೇ ಒಂದು ನಿರ್ವಹಣಾ ಕ್ರಮ ಕೈಗೊಳ್ಳಬೇಕು ಅಂದರೆ ಅನಿವಾರ್ಯವಾಗಿ ರಾಸಾಯನಿಕಗಳ ಕ್ರಮಗಳಿಗೆ ಹೋಗಬೇಕು. ಭಾಳಷ್ಟು ವೆಚ್ಚ ಆಗ್ತದೆ, ಅದರ ವೆಚ್ಚಕ್ಕಿಂತ ಹೆಚ್ಚಾಗಿ ನಮಗೆ ಪರಿಸರ ಭಾಳಷ್ಟು ತೊಂದರೆಗೊಳಗಾಗ್ತದೆ. ಆ ಕಾರಣಕ್ಕೋಸ್ಕರ ಈ ಒಂದು ಜೈವಿಕ ಕ್ರಮಗಳ ಮುಖಾಂತರ ಇದನ್ನು ಭಾಳ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕು. ಮತ್ತು ಇನ್ನೊಂದು ಪ್ರಮುಖ ಅಂಶ ಗಮನಿಸಬೇಕಾದದ್ದು ಏನಪ್ಪ ಅಂತಂದರೆ, ಈ ವರ್ಷ ಏನಾದರೂ ನಮ್ಮ ಭಾಗದಲ್ಲಿ ಗೊಣ್ಣೆ ಹುಳು ಇತ್ತು ಅಂದರೆ ಮುಂದಿನ ವರ್ಷ ಖಂಡಿತವಾಗಿಯೂ ನಮಗೆ ಅದು ಮತ್ತೆ ಕಾಣಿಸುವಂಥ ಸಾಧ್ಯತೆಗಳು 100% ಇರ್ತವೆ. ಆ ಕಾರಣಕ್ಕೋಸ್ಕರ ಹೋದ ವರ್ಷ ನಮಗೆ ಬಂದಿತ್ತು ಅಂದರೆ ಅನಿವಾರ್ಯವಾಗಿ ನಾವು ಹಲವಾರು ಕ್ರಮಗಳನ್ನು ಕೋಬೇಕು. ಅದರಲ್ಲೂ ಒಂದು, ಮಣ್ಣಿನ ತಯಾರಿಕೆ ಮಾಡಬೇಕಾದ್ರೆ, ಹೊಲದ ತಯಾರಿಕೆ ಮಾಡಬೇಕಾದ್ರೇ ಮೆಟ್ರೈಸಿಯಂ ಸೇರಿಸೋದ್ರ ಜೊತೆಗೆ ಮುಂಗಾರಿನಲ್ಲಿ ಮೊದಲ ಬಳೆ ಬಿದ್ದಾಗ ಅಥವಾ ಅನುಕೂಲ ಇದ್ದರೆ, ವಿದ್ಯುತ್ತಿನ ಅನುಕೂಲ ಇದ್ದರೆ ಅಲ್ಲೊಂದು ಬೆಳಕಿನ ಬಲೆಯನ್ನಿಟ್ಟು ಆ ಬೆಳಕಿನ ಬಲೆಯ ಕೆಳಗಡೆ ಒಂದು ಅಗಲವಾದ ನೀರಿನ ತೊಟ್ಟಿಯನ್ನಿಟ್ಟರೆ ಈ ದುಂಬಿಗಳು ಭಾಳಷ್ಟು ವಿಶೇಷವಾಗಿ ಅಲ್ಲಿಗೆ ಆಕರ್ಷಿತವಾಗಿ ನಾಶವಂತವೆ. ಈ ಎರಡು ಕ್ರಮಗಳನ್ನು ಅನುಸರಿಸಿದ್ರೆ ಈ ಶುಂಠಿನಲ್ಲಿ ಬರುವಂಥ ಈ ಗೊಣ್ಣೆ ಹುಳುವನ್ನು ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಮುಂದುವರೆದು ಈ ಒಂದು ಗೆಡ್ಡೆ ಕೊಳೆ ರೋಗದ ಬಗ್ಗೆ ನಾನು ಬೀಜೋಪಚಾರ ಮತ್ತು ಅವುಗಳ ಬೇವಿನ ಹಿಂಡಿ ಕೊಟ್ಟಿಗೆ ಒಬ್ಬರ ಜೊತೆ ನಾವು ಬೆಳೆಸಬೇಕಾಗಿರ್ತಕ್ಕಂಥ ಜೈವಿಕ ಶಿಲೀಂದ್ರನಾಶಕಗಳನ್ನು ತಿಳ್ಕೊಂಡ್ರೆ, ಈಗ ಇನ್ನು ಕೆಮಿಕಲ್ ಅಥವಾ ಶಿಲೀಂದ್ರನಾಶಕಗಳನ್ನ ನಾವು ಉಪಯೋಗಿಸದೇ ಆಯಿತು ಅಂದರೆ, ಈ ರೋಗ ಬರೋಕ್ಕೂ ಮೊದಲೇ ನಾವು ಬೀಜೋಪಚಾರಕ್ಕೂ ಕೂಡ ಶಿಲೀಂದ್ರನಾಶಕವನ್ನು ಬಳಸಿರ್ತೀವಿ. ಮತ್ತು ಇದು ಒಂದು 45 ಅಥವಾ 90 ದಿನದ ಅಂತರದಲ್ಲಿ ನಾವು ಈ ಒಂದು ಶಿಲೀಂದ್ರನಾಶಕಗಳನ್ನು ಬಳಸಬೇಕಾದ ಸನ್ನಿವೇಶ ಬರುತ್ತೆ. ಯಾವಾಗ ಅಂದರೆ ನಾವು ಈ ಒಂದು ಗೆಡ್ಡೆ ಕೊಳೆ ರೋಗ ನಮ್ಮ ಅನುಭವಕ್ಕೆ ಬಂದು ಅಥವಾ ಅದನ್ನು ನಾವು ಕಾಣಿಸ್ಕೊಂಡಾಗ, ಸೊ ಈ ಒಂದು ರೋಗ ಕಾಣಿಸ್ಕೊಂಡು ಇಮಿಡಿಯೇಟಾಗಿ ಎಲ್ಲೆಲ್ಲಿ ನಾನು ಹೇಳಿದೆ ಮೊದಲಿಗೆ ಇದು ಪ್ಯಾಚಿ ಅಲ್ಲಲ್ಲಿ ಮಾತ್ರ ಬರುತ್ತೆ, ಒಂದು ಎಕರೆನಲ್ಲಿ ನಿಮಗೆ ಒಂದು 4-5 ಕಡೆ ಮಾತ್ರ ಮೊದಲಿಗೆ ಕಾಣಿಸ್ಕೊಂಡು ಒಂದು ವಾರ 10-15 ನಿಮಗೆ ಕಾಲಾವಕಾಶ ಕೊಡುತ್ತೆ. ಅಷ್ಟರಲ್ಲಿ ನಾವು ಎತ್ತೆಚ್ಚಿಕೊಂಡು ಅದನ್ನು ಗಮನದಲ್ಲಿಟ್ಕೊಂಡು ನಾವು ಒಂದು ಶಿಲೀಂದ್ರನಾಶಕಗಳನ್ನ ಉಪಚಾರ ಮಾಡಿದ್ದೇ ಆದರೆ ಈ ಒಂದು ರೋಗನ ನಾವು ಹತೋಟಿ ಮಾಡ್ಬೋದು. ಯಾವ ಕೆಮಿಕಲ್ಸ್ ಅಥವಾ ಯಾವ ಒಂದು ಶಿಲೀಂದ್ರನಾಶಕಗಳನ್ನ ಬಳಸಬೇಕು ಅನ್ನೋದಾಯಿತು ಅಂದರೆ, ಈ ಒಂದು ಮೆಟಲಾಕ್ಸಿಲ್ ಅಥವಾ ರಿಡೋಮಿಲ್ MZ ಅಂತ ಹೇಳ್ತೀವಿ, ಇದನ್ನು ನಾವು ಎಷ್ಟು ಬಳಸಬೇಕು ಅಂದರೆ 3 g/L ನೀರಿಗೆ. ಈ ಒಂದು ಶಿಲೀಂಧ್ರ ಮಣ್ಣಲ್ಲೇ, ಅಂದರೆ ಈ ಒಂದು ಗೆಡ್ಡೆ ಕೊಳೆ 3 ಶಿಲೀಂಧ್ರದಿಂದ ಬರುತ್ತೆ ಅಂತಲೂ ಕೂಡ ಹೇಳಿದೆ. ಈ 3 ಶಿಲೀಂಧ್ರಗಳು ಕೂಡ ಮಣ್ಣಲ್ಲೇ ವಾಸಿಸ್ತಕ್ಕಂಥ ಒಂದು ಶಕ್ತಿ ಇದೆ ಅಂತಲೂ ಹೇಳಿದೆ. ಹಾಗಾಗಿ ನಾವೇನೇ ಮಾಡೋದಿದ್ರೂ ಆ ಮಣ್ಣಿಗೆ ತೊಯ್ಯೋ ಥರನೇ ಮಣ್ಣು ಸಾಯಿಲ್ ಟ್ರೀಟ್ಮೆಂಟೇ ಮಾಡಬೇಕು ಹೊರತು ನಾವು ಏರಿಯಲ್ ಸ್ಪ್ರೇ ಅಥವಾ ಒಂದು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ರೋಗನ ಹತೋಟಿ ಮಾಡೋದು ಕಷ್ಟ ಸಾಧ್ಯ. ಮತ್ತು ಮೆಟಲಾಕ್ಸಿಲ್ ಅಥವಾ ರಿಡೋಮಿಲ್ MZ ಆದರೆ ನಾವು 3 g/L ನೀರಿಗೆ ಬಳಸಬೇಕು, ಅಥವಾ ಇಲ್ಲ ಅಂದರೆ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನೋದನ್ನು 3 g. ಇನ್ನು ಇನ್ನೊಂದು ಹೊಸ ಒಂದು ಮಾಲಿಕ್ಯೂಲ್ಗಳು ನಾವು ಲಾಸ್ಟ್ ಒಂದು 4-5 ಸಂಶೋಧನೆಯಿಂದ ಹೊರಬಂದಿರತಕ್ಕಂಥ ಕೆಮಿಕಲ್ ಯಾವುದು ಅಂದರೆ ಫ್ಲುಕ್ಸಾ ಪೈರಾಕ್ಸೈಡ್ ಪ್ಲಸ್ ಪೈರಾಕ್ಲೋಸ್ಟ್ರೋಬಿನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು 1.5 ml ಸಾಕು, 1.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಒಂದು ಕೆಮಿಕಲ್ ಅಥವಾ ಶಿಲೀಂದ್ರನಾಶಕನ ನಾವು ಬೀಜೋಪಚಾರಕ್ಕೂ ಉಪಯೋಗಿಸ್ಬೋದು ಇದೇ ಡೋಸಲ್ಲಿ. ಮತ್ತು ಅದನ್ನು ಸಾಯಿಲ್ ಡ್ರೆಂಚ್ ಅಥವಾ ಮಣ್ಣಿಗೆ ತೊಯ್ಯೋ ಥರ ಎಲ್ಲೆಲ್ಲಿ ರೋಗ ಬಂದಿರುತ್ತೋ ಆ ಗಿಡಗಳಿಗೆ ತೊಯ್ಸೋಕ್ಕೂ ಕೂಡ ಇದನ್ನು ನಾವು ಉಪಯೋಗಿಸ್ಬೋದು, ಫ್ಲಕ್ಸಾ ಪೈರಾಕ್ಸೈಡ್ ಪ್ಲಸ್ ಪೈರಾಕ್ಲಸ್ಟ್ರೋಬಿನ್. ಸೊ ಇದು ನಮ್ಮ ಒಂದು ಸಂಶೋಧನೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಬಂದಿರತಕ್ಕಂಥ ಒಂದು ಟೆಕ್ನಾಲಜಿ. ಇದನ್ನು ಕೂಡ ರೈತರು ಬಳಸಿ ಈಗಾಗಲೇ ಹಾಸನ ಮತ್ತು ನಾವು ಚನ್ನರಾಯಪಟ್ಟಣ ಈ ತಾಲೂಕುಗಳಲ್ಲಿ ಇವುಗಳ ಬಗ್ಗೆ ಒಂದು ಫೀಲ್ಡ್ ಟ್ರಯಲ್ಗಳನ್ನ ತಗೊಂಡು ಅದರಲ್ಲಿ ಒಳ್ಳೆಯ ಗುಣಮಟ್ಟದ ಫಲಿತಾಂಶನೂ ಕೂಡ ನಾವು ಕಂಡುಕೊಂಡಿದ್ದೀವಿ. ಇಷ್ಟು ಯಾವುದೋ ಗೆಡ್ಡೆ ಕೊಳೆ ರೋಗದ ಬಗ್ಗೆ ನಾವು ಹತೋಟಿ ಕ್ರಮಗಳನ್ನು ನಾವು ತಿಳ್ಕೊಂಡ್ವಿ. ಈ ಗೆಡ್ಡೆ ಕೊಳೆ ಬಂದಾಗ ಅದರ ಹಿಂದೆ ಬೆನ್ನಿಗೆನೆ ಬರುತ್ತೆ ನಮ್ಮ ಮಂಡಕ್ಕಿ ಹುಳು ಅಥವಾ ಬಾಲದ ಹುಳು. ಇದನ್ನು ನಾವು ರೈಸೋಮ್ ಫ್ಲೈ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೇವೆ. ಸಾಧಾರಣವಾಗಿ ಇದು ಒಂದು ಕೊಳತಿರುವಂಥ ಪದಾರ್ಥ ತಿನ್ನುವಂಥ ಹುಳ, ಆರೋಗ್ಯವಂತ ಗೆಡ್ಡೆಯನ್ನು ಯಾವುದೇ ಕಾರಣಕ್ಕೂ ಇದು ಮುಟ್ಟೋದಿಲ್ಲ. ಯಾವಾಗ ಗೆಡ್ಡೆ ಕೊಳೆ ಬರುತ್ತೋ ಅದರ ಬೆನ್ನಿಗೆನೆ ಜೊತೆ ಜೊತೆನಲ್ಲೇ ಬರುವಂಥ ಒಂದು ಕೀಟ ಅಂದರೆ ಈ ಗೆಡ್ಡೆ ನೊಣ ಅಥವಾ ಮಂಡಕ್ಕಿ ಹುಳ. ಇದಕ್ಕೂ ನಾವು ಆರಂಭದಲ್ಲೇ ನಮ್ಮ ಗೊಣ್ಣೆ ಹುಳುವಿನ ನಿರ್ವಹಣೆಗೋಸ್ಕರ ನಾವು ಮೆಟ್ರೇಸಿಯಂ ಅಥವಾ ಬಿವೇರಿಯಾ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನೀರಿನ ಅನುಕೂಲ ಚೆನ್ನಾಗಿತ್ತು ಅಂತಂದರೆ ನಮ್ಮ ಜಂತು ಹುಳ ಕೀಟರೋಗಕಾರಿ ಜಂತು ಹುಳಗಳನ್ನು ಬಳಸಿತ್ತು ಅಂತಂದರೆ ಈ ಹುಳವನ್ನು ಭಾಳ ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅನಿವಾರ್ಯವಾಗಿ ಈ ಒಂದು ಗೆಡ್ಡೆ ಕೊಳೆ ಬಂದಾಗ ನಾವು ಅದನ್ನು ಪರಿಣಾಮಕಾರಿಯಾಗಿ ಗೆಡ್ಡೆ ಕೊಳೆಯನ್ನು ನಿರ್ವಹಣೆ ಮಾಡಿಕೊಳ್ಳೋದ್ರ ಜೊತೆಗೆ ಈ ಕೀಟವನ್ನು ಕೂಡ ನಿರ್ವಹಣೆ ಮಾಡ್ಕೋಬೇಕು. ಆ ಗೆಡ್ಡೆ ಕೊಳೆ ನಿರ್ವಹಣೆಗೆ ಈಗಾಗಲೇ ಶಿಫಾರಸು ಮಾಡಿರುವಂಥ ರಾಸಾಯನಿಕಗಳ ಜೊತೆಗೆ ನೀರು ಚೆನ್ನಾಗಿ ಬಸ್ತೋಗೋ ರೀತಿ ನಾವು ಪರಿಣಾಮಕಾರಿಯಾಗಿ ಕ್ರಮ ಕೈತ್ಕೊಳ್ಬೇಕು. ಅದ್ರ ಜೊತೆಗೆ ಅನಿವಾರ್ಯವಾಗಿ ರಾಸಾಯನಿಕ ಕೀಟನಾಶಕಗಳನ್ನು ಈ ಹಂತದಲ್ಲಿ ನಾವು ಬಳಸಬೇಕು. ಮಣ್ಣಿಗೆ ಹಾಕೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥ ರಾಸಾಯನಿಕ ಕೀಟನಾಶಕಗಳು ಅಂತಂದರೆ ಇಮ್ಡಾಕ್ಲೋಪ್ರಿಡ್ ಇರ್ಬೋದು ಅಥವಾ ಫಿಪ್ರೋನಿಲ್ ಇರ್ಬೋದು. ಇವೆರಡು ಕೀಟನಾಶಕಗಳನ್ನು ದ್ರವ ರೂಪದ ತಯಾರಿಕೆಗಳನ್ನು ಇಡ್ಬೋದು. ಅಕಸ್ಮಾತ್ ಏನಾದರೂ ನಮಗೆ ಡ್ರೆಂಚಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಹರಳುಗಳನ್ನೇ ಹಾಕ್ತೀನಿ ಅಂತಂದರೆ ಅಂಥ ಸಂದರ್ಭದಲ್ಲಿ ಫಿಪ್ರೋನಿಲ್ ಹರಳುಗಳಿದ್ದಾವೆ, ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಹರಳುಗಳಿದ್ದಾವೆ, ಮತ್ತು ನಮ್ಮ ಕ್ಲೋರಾಂಟ್ರಿನಿಪ್ರೋಲ್ ಹರಳುಗಳಿದ್ದಾವೆ. ಇವುಗಳನ್ನು ಪ್ರತಿ ಎಕರೆಗೆ ಗರಿಷ್ಠ 4 kg ಬಳಸಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿನೂ ಬಳಸೋದು ಬೇಡ, ಕಡಿಮೆನೂ ಬಳಸೋದು ಬೇಡ. ಯಾಕೆ ಅಂತಂದರೆ ಈ ಕೀಟನಾಶಕಗಳನ್ನು ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡೋದ್ರಿಂದ ನಮಗೆ ಕೀಟನಾಶಕಗಳ ಶೇಷಾಂಶಗಳು ಮಣ್ಣಿನಲ್ಲಿ ಪರಿಸರದಲ್ಲಿ ಜಾಸ್ತಿ ಆಗೋದ್ರ ಜೊತೆಗೆ ಕಡಿಮೆ ಏನಾದರೂ ಬಳಸಿದ್ವಿ ಅಂತಂದರೆ ಈ ಕೀಟ ಈ ಒಂದು ರಾಸಾಯನಿಕಗಳಿಗೆ ನಿರೋಧಕತೆಯನ್ನು ಬೆಳೆಸ್ಕೊಂಡ್ಬಿಡುತ್ತೆ. ಈಗಾಗಲೇ ನೀವು ಗೆಡ್ಡೆ ಕೊಳೆ ರೋಗ ಬಗ್ಗೆ ಏನೋ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಡ್ತಾ ಇರತಕ್ಕಂಥ ರೋಗ ಅಂದರೆ ಬೆಂಕಿ ರೋಗ. ಈಗಾಗಲೇ ನೀವು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ನಿಮ್ಮ ಸ್ವಂತ ಅನುಭವದಲ್ಲೇ ನಿಮಗೆ ಬಂದಿರ್ಬೋದು, ಬೆಂಕಿ ರೋಗ ಅಥವಾ ಬ್ಲಾಸ್ಟ್ ರೋಗ ಅಂತ ಹೇಳ್ತಾರೆ ಅಥವಾ ಪೈರಿಕ್ಯುಲೇರಿಯಾ ರೋಗ ಅಂತ ಹೇಳ್ತಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಲೋಕಲ್ ಭಾಷೆಗಳಲ್ಲಿ ವಿವಿಧ ಹೆಸರುಗಳಿಗೆ ಕೂಡ ಅವುಗಳಿಗೆ ಕರೀತಾ ಬಂದಿದ್ದಾರೆ. ಮೊದಲಿಗೆ ಈ ರೋಗ ಮೊದಲಿಂದನೂ ಇದೆ ಅಂದರೆ ಮಲೇಷ್ಯಾದಲ್ಲಿ ಫಸ್ಟ್ ರಿಪೋರ್ಟ್ ಆದ್ರೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಮೊದಲೂ ಕೂಡ ಇದೆ. ಬಟ್ ಏನಂದರೆ ಇದ್ರದ್ದು ಈ ಒಂದು ಪ್ರಮಾಣದಲ್ಲಿ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಕೊನೆಯ ವರ್ಷದಲ್ಲಿ ಮೊದಲ ಬಾರಿಗೆ ಕುಶಾಲ್ ನಗರದಲ್ಲಿ ಅಂದರೆ ಕೊಡಗು ಭಾಗದಲ್ಲಿ ಬರ್ತಕ್ಕಂಥ ಕುಶಾಲ್ ನಗರದಲ್ಲಿ ಮೊದಲ ಬಾರಿ ಕಾಣಿಸ್ಕೊಂಡಿತ್ತು. ಕಾಣಿಸ್ಕೊಂಡು ಒಂದು ಮಟ್ಟದಲ್ಲಿ ಇದು ಕೂಡ ಸೀರಿಯಸ್ ಆಗಿತ್ತು. ಸೊ ಈ ವರ್ಷದಲ್ಲಿ ಏನಾಗಿದೆ, ಆ ಒಂದು ಕುಶಾಲ್ ನಗರದಿಂದ ಆಚೆಗೂ ಕೂಡ ಎಲ್ಲ ಕಡೆ ಒಂದು ನಾವು ಒಂದು ಸಮೀಕ್ಷೆ ಮಾಡಿದ 3 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ರೋಗಬಾಧೆಗಳು ಅಥವಾ ಈ ಒಂದು ಪೈರಿಕ್ಯುಲೇರಿಯಾ ರೋಗ ಅಂತ ಏನು ಹೇಳ್ತೀವಿ ಅದು ಕಂಡುಬಂದಿದೆ ಅಥವಾ ಉಲ್ಬಣಗೊಂಡಿದೆ. ರೈತರು ಒಂದು ಮನವಿ ಏನಂದರೆ, ಪೈರಿಕ್ಯುಲೇರಿಯಾ ರೋಗ ಈಗ ಬಂದಿರತಕ್ಕಂಥ ಎಲೆ ಚುಕ್ಕೆ ರೋಗಗಳು ಎಲ್ಲವೂ ಪೈರಿಕ್ಯುಲೇರಿಯಾಯಿಂದ ಬಂದಿರತಕ್ಕಂಥ ಎಲೆ ಚುಕ್ಕೆ ರೋಗ ಅಲ್ಲ, ಅದನ್ನೊಂದು ಮನದಟ್ಟು ಮಾಡಬೇಕಾಗಿದೆ. ಇನ್ಯಾವುದು ಸರ್ ಅಂತ ಹೇಳೋದಾಯಿತು ಅಂದರೆ, ಈ 3 ರೀತಿಯ ಎಲೆ ಚುಕ್ಕೆಗಳು ಈ ಶುಂಠಿನಲ್ಲಿ ಕಂಡುಬರುತ್ತೆ. ಮೊದಲನೇದು ಫಿಲ್ಲೋಸ್ಟಿಕ್ಟಾ ಅಂತ ಹೇಳ್ತೀವಿ, ಇದು ಹಳೆಯದು ಅಂದರೆ ಹಳೆಯದು. ಇದು ಎಲ್ಲ ಜಮೀನಲ್ಲೂ ಶುಂಠಿ ಬೆಳೆಗಾರರು ಎಲ್ಲಿದ್ದಾರೆ, ಶುಂಠಿ ಎಲ್ಲೆಲ್ಲಿ ಬೆಳೀತಾರೋ ಅಲ್ಲೆಲ್ಲ ಕಾಮನ್ ಆಗಿ ಕಂಡು ಬಂದಿರತಕ್ಕಂಥ ಎಲೆ ಚುಕ್ಕೆನೇ ಇದು. ಇಷ್ಟು ದಿನ ನಾವೇನಂದರೆ ಇದು ಸೀರಿಯಸ್ಸಾಗಿ ಆಗ್ತಾ ಇರಲಿಲ್ಲ, ಮತ್ತು ಇದು ಆದ್ರೂ ಕೂಡ ಗೆಡ್ಡೆಗೆ ಯಾವುದೇ ಥರದ ತೊಂದರೆ ಆಗ್ತಿರಲಿಲ್ಲ, ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋ ಅವಶ್ಯಕತೆಯೂ ಇರಲಿಲ್ಲ. ಬಟ್ ಇತ್ತೀಚೆಗೆ ಆ ಫಿಲ್ಲೋಸ್ಟಿಕ್ಟೋ ಜೊತೆಗೆ ಕೊಲೆಟೋಟ್ರೈಕಮ್ ಮತ್ತು ಪೈರಿಕ್ಯುಲೇರಿಯಾ ಇನ್ನು 2 ಶಿಲೀಂಧ್ರಗಳು ಹೊಂದ್ಕೊಂಡು ಏನಾಗಿದೆ, ಒಂದು ಜಮೀನಲ್ಲಿ ಈ 3 ಶಿಲೀಂಧ್ರಗಳು ಸೇರಿ ಎಲೆ ಚುಕ್ಕೆಗಳು ಬಂದಿರತಕ್ಕಂಥದ್ದು ಕಂಡುಬಂದಿದೆ ಮತ್ತು ಗಮನಿಸಿದ್ದೀವಿ ನಾವು. ಈ ರೈತರು ಏನು ಮಾಡಬೇಕು, ಈ ಫಿಲ್ಲೋಸ್ಟಿಕ್ಟ ಅಥವಾ ಕೊಲೆಟೋಟ್ರೈಕಮ್ ಅಥವಾ ಪೈರಿಕ್ಯುಲೇರಿಯಾ ಎಲೆ ಚುಕ್ಕೆಗಳು ಹೇಗಿರ್ತವೆ ಸರ್, ನೀವೇನೋ ಒಂದು ಅಂದರೆ ಇಂಗ್ಲೀಷ್ ಅಥವಾ ಆಂಗ್ಲ ಭಾಷೆಯಲ್ಲಿ ಹೇಳೋದಾಯಿತು ಅವ್ರಿಗೆ ಗೊತ್ತಾಗಿಲ್ಲ ಅನ್ನೋದಾದರೆ, ಎಲೆ ಮೇಲೆ ಸಣ್ಣ ಸಣ್ಣ ಬಿಳಿ ಚುಕ್ಕೆಗಳು ಇರ್ತವೆ, ಸಣ್ಣ ಸಣ್ಣ ಬಿಳಿ ಚುಕ್ಕೆಗಳು 1 mm ಅಥವಾ 2 mm ಅಷ್ಟೇ ಗಾತ್ರಗಳಿರ್ತವೆ. ಆ ಥರ ಒಂದು ಬಿಳಿ ಚುಕ್ಕೆಗಳು ಬಂತು ಅಂದರೆ ಅದನ್ನು ನಾವು ಫಿಲ್ಲೋಸ್ಟಿಕ್ಟ ಅಂತ ಹೇಳ್ತೀವಿ. ಮತ್ತು ಕೊಲೆಟೋಟ್ರೈಕಮ್ ಅಂದರೆ ಅದು ನಾವು ಚಿಬ್ಬು ರೋಗ ಅಂತ ಹೇಳ್ತೀವಿ. ಈ ಒಂದು ಮೆಣಸಿ ಹಣ್ಣಲ್ಲಿ ನಮಗೆ ಸುತ್ತ ಬಿಳಿಗಾಗಿ ಮಧ್ಯದಲ್ಲಿ ಮಾತ್ರ ಒಂದು ಕಪ್ಪು ಚುಕ್ಕೆ ಇರುತ್ತೆ ಮೆಣಸಿ ಗಿಡದಲ್ಲಿ ಅಥವಾ ಮೆಣಸಿ ಹಣ್ಣಲ್ಲಿ. ಸೊ ಆ ಥರದ್ದೊಂದು ಚುಕ್ಕೆ ಬಂದರೆ ಅದನ್ನು ನಾವು ಕೊಲೆಟೋಟ್ರೈಕಮ್ ಅಂತ ಹೇಳ್ತೀವಿ. ಇನ್ನೊಂದು ಪೈರಿಕ್ಯುಲೇರಿಯಾ, ಪೈರಿಕ್ಯುಲೇರಿಯಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಉಲ್ಬಣ ಆಗ್ತಾ ಇರತಕ್ಕಂಥ ಒಂದು ಶಿಲೀಂಧ್ರ. ಸೊ ಇದನ್ನು ನಾವೇನು ಹೇಳ್ತೀವಿ, ಈ ಒಂದು ಪೈರಿಕ್ಯುಲೇರಿಯಾ ಎಲೆ ಚುಕ್ಕೆ ಹೇಗಿರುತ್ತೆ ಅಂದರೆ ಕಣ್ಣಿನ ಆಕಾರದಲ್ಲಿರುತ್ತೆ ಅಥವಾ ನಾವು ಸ್ಪಿಂಡಲ್ ಶೇಪ್ ಅಂತ ಹೇಳ್ತೀವಿ. ಅದನ್ನು ಕಣ್ಣಿನ ಆಕಾರದಲ್ಲಿ ಅಂದರೆ ಆ ಕಡೆ ತುದಿ ಈ ಕಡೆ ತುದಿ ಮೊನಚಾಗಿರುತ್ತೆ, ಮಧ್ಯದ ಭಾಗ ಮಾತ್ರ ಅಗಲವಾಗಿರುತ್ತೆ. ಇದನ್ನು ನಾವು ಪೈರಿಕ್ಯುಲೇರಿಯಾ ಎಲೆ ಚುಕ್ಕೆ. ನಾವು ಒಂದು ಸಮೀಕ್ಷೆ ಮಾಡಿದ ಎಲ್ಲ ಜಮೀನುಗಳಲ್ಲೂ ಈ 3 ಎಲೆ ಚುಕ್ಕೆಗಳಿರೋದೂ ಕೂಡ ಕಂಡುಬಂದಿದೆ. ಹಾಗಾಗಿ ಈ ಒಂದು ಚುಕ್ಕೆಗಳು ಉಲ್ಬಣತೆ ಕಾರಣ ಏನು ಸರ್, ಇಷ್ಟು ವರ್ಷ ಇಲ್ಲದೆ ಇರೋದು ಈ ವರ್ಷ ಮಾತ್ರ ಬಂದಿದೆ, ಏನು ಇರ್ಬೋದು ಅಂತ ನಾವು ಯೋಚನೆ ಮಾಡೋದಾದರೆ, ನಾ ಈ ಮೊದಲಿಗೆ ಹೇಳ್ದಂಗೆ ನಾವು ಬೆಳೆಯತಕ್ಕಂಥ ವಿಸ್ತೀರ್ಣ ಹೆಚ್ಚಾಗಿದೆ. ಅಂದರೆ ಕ್ರಾಪಿಂಗ್ ಏರಿಯಾ ಅಂತ ಹೇಳ್ತೀವಿ. ಈ ಮೊದಲಿಗೆ ನಾವು 10 ವರ್ಷದ ಹಿಂದೆ ಹೇಳೋದಾಯಿತು ಅಂದರೆ ಯಾವುದೇ ಥರದ ಶುಂಠಿ ನಮಗೆ ಇಷ್ಟೊಂದು ಪ್ರಚಲಿತ ಆಗಿರಲಿಲ್ಲ. ಇತ್ತೀಚಿನ ಒಂದು 5-6 ವರ್ಷದಿಂದ ಮಾತ್ರ ನಾವು ಎಲ್ಲರೂ ಶುಂಠಿ ಹಿಂದೆ ಹೋಗಿದ್ದೀವಿ. ಅದರದ್ದು ಒಂದು ಎಕನಾಮಿಕ್ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಅದರಿಂದ ಲಾಭದಾಯಕ ಅನಿಸಿರ್ಬೋದು. ಸೊ ಈ ಮೊದಲು ಕೊಡಗು ಅಥವಾ ಹಾಸನ ಜಿಲ್ಲೆಗಳಲ್ಲಿ ಮಾತ್ರ, ಏನು ಕೇರಳ ಬಾರ್ಡ್ರು ಅಥವಾ ಎಲ್ಲೆಲ್ಲಿ ಮಳೆ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಬೆಳೀತಾ ಇದ್ದಿದ್ದು, ಈಗ ಕರ್ನಾಟಕದ ಥರ ಅರೌಂಡ್ ಏನಂದರೆ ಒಂದು 7-8 ಜಿಲ್ಲೆಗಳಲ್ಲಿ ಕೂಡ ಇದನ್ನು ನಾವು ಬೆಳೆಯೋದನ್ನು ನಾವು ನೋಡಿದ್ದೀವಿ. ಈವನ್ ನಾರ್ದನ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ ಹೇಳೋದಾಯಿತು ಅಂದರೆ ಈವನ್ ಬೀದರಲ್ಲಿ ಬೆಳೀತಾರೆ, ಹುಬ್ಳಿ ಆಸುಪಾಸಿನಲ್ಲಿ ಬೆಳೀತಾರೆ. ಹಾಗಾಗಿ ಈ ಒಂದು ಬೆಳೆಯ ವಿಸ್ತೀರ್ಣ ಹೆಚ್ಚಾಗಿರೋದು ಕೂಡ ಅದಕ್ಕೆ ಒಂದು ಸೋಂಕು ಹರಡೋದಕ್ಕೆ ಅನುಕೂಲ ಆಗಿದೆ. ಮತ್ತು ಈ ಬಾರಿ ಮುಂಗಾರನ್ನು ಅತಿ ಹೆಚ್ಚಾಗಿ ಕಂಡು ಬಂದಿದೆ ಮತ್ತು ಮುಂಚಿತವಾಗಿ ಬಂದಿದೆ. ಎಷ್ಟೊತ್ತಂದರೆ ನಮಗೆ ಜೂನಲ್ಲಿ ಕಾಣಿಸ್ಕೊಳ್ತಕ್ಕಂಥ ಮುಂಗಾರು ಈ ಸರಿ 15 ಮೇ ಶುರುವಾಗಿರೋದ್ರಿಂದ ಆ ಒಂದು ಬೆಳೆ ಇಷ್ಟರಿ ನಮಗೆ ಲಾಸ್ಟ್ ವರ್ಷ ಏನಾಗಿದೆ 6ನೇ ತಿಂಗಳ ಬೆಳೆ ನಮಗೆ ಈ ಒಂದು ಮಳೆಗೆ ತಗೊಳ್ಕೊಂಡಿತ್ತು. ಆದರೆ ಈ ಸರಿ 2ರಿಂದ 3ನೇ ತಿಂಗಳು ಇರ್ತಕ್ಕಂಥ ಬೆಳೆನೂ ಕೂಡ ಇದೆ. ಅದಕ್ಕೆ ಈ ಎಲೆ ಚುಕ್ಕೆ ಬಂದಿರೋದ್ರಿಂದ ಇದರಿಂದ ಆಗ್ತಕ್ಕಂಥ ನಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಮುನ್ನೆಚ್ಚರಿಕೆ ಕ್ರಮ ರೈತರುಗಳು ತಗೊಳ್ಳದೆ ಇರ್ತಕ್ಕಂಥದ್ದು ಕೂಡ ಒಂದು ಕಾರಣ ಆಗಿದೆ. ಯಾಕೆ ಅಂದರೆ ಕಳೆದ ಬಾರಿ ಈ ಒಂದು ಬೆಲೆ ಏರಿಳಿತದಿಂದ ಬೆಳೆಯ ಬಗ್ಗೆ ಒಂದು ರೈತರುಗಳು ಒಂದು ತಾತ್ಸಾರನೂ ಕೂಡ ಮಾಡಿದ್ದಾರೆ, ನೆಗ್ಲೆಕ್ಟ್ ಮಾಡಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಒಂದು ಸ್ಪ್ರೇಗಳನ್ನ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳದೆ ಇರೋದು ಕೂಡ ಇದಕ್ಕೊಂದು ಕಾರಣ ಆಗಿದೆ. ಮತ್ತು ಸರಿಯಾದ ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನು ಕೂಡ ಪೂರೈಸಿಲ್ಲ. ನಮ್ಮ ಒಂದು ಸಮೀಕ್ಷೆಯಲ್ಲಿ ನೋಡೋದಾಯಿತು ಅಂದರೆ ಎಲ್ಲೆಲ್ಲಿ ಪೋಷಕಾಂಶ ಕೊಟ್ಟಿಲ್ಲ ಅಥವಾ ಪೊಟ್ಯಾಶ್ ಅಂಶ ಕೊಟ್ಟಿಲ್ಲ ಆ ಒಂದು ಜಮೀನುಗಳಲ್ಲಿ ಈ ಒಂದು ಎಲೆ ಚುಕ್ಕೆ ರೋಗ ಬಾಧೆಗಳು ಜಾಸ್ತಿ ಆಗಿದೆ. ಬೇರೆ ಪೋಷಕಾಂಶಗಳಿಗಿಂತನೂ ಪೊಟ್ಯಾಶ್ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪೋಷಕಾಂಶ ಆಗಿರೋದ್ರಿಂದ ಆ ಒಂದು ಪೋಷಕಾಂಶನ ಕೊಡಬೇಕು ಅನ್ನೋದನ್ನು ನಾನು ರೈತರಲ್ಲಿ ಕೇಳ್ಕೊಳ್ತೇನೆ. ಮತ್ತು ಅಂತರ ಬೆಳೆಗಳು ಎಲ್ಲಿ ತೆಂಗಿನ ತೋಟಗಳ ಜೊತೆಯಲ್ಲಿ ನಾವು ಶುಂಠಿನ ಹಾಕಿದ್ದೀವೋ ಅಲ್ಲಿ ಈ ರೋಗ ಬಾಧೆ ಜಾಸ್ತಿ ಇದೆ. ಮತ್ತು ತುಂತುರು ನೀರಾವರಿ ಸರ್ವೇ ಸಾಮಾನ್ಯ ನಾವು ಶುಂಠಿನಲ್ಲಿ ತುಂತುರು ನೀರಾವರಿನೇ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಆ ತುಂತುರು ನೀರಾವರಿ ಏನಾಗುತ್ತೆ, ಈ ಎಲೆ ಚುಕ್ಕೆ ರೋಗಗಳು ಗಾಳಿಯಿಂದ ಆಡೋದ್ರಿಂದ ಅಥವಾ ಒಂದು ಆರ್ದ್ರತೆ ಜಾಸ್ತಿ ಆಗಿ ಬರೋದ್ರಿಂದ ಈ ಒಂದು ತುಂತುರು ನೀರಾವರಿ ಎಲ್ಲೆಲ್ಲಿ ಅಡವಳಿಸ್ಕೊಂಡಿರ್ತವೋ ಅಲ್ಲಿ ರೋಗಗಳನ್ನ ಹತೋಟಿ ಮಾಡಬೇಕಾದ ಸಾಧ್ಯತೆ ಬಂದಾಗ ರೈತರು ಹನಿ ನೀರಾವರಿ ಪದ್ಧತಿಗಳನ್ನು ಅಡವಳಿಸ್ಕೊಳ್ಳೋದಾಗಲಿ ಈ ರೋಗನ ಹತೋಟಿ ಮಾಡ್ಬೋದು. ಮತ್ತು ಇನ್ನೊಂದು ನಾನು ಗಮನದಲ್ಲಿ ನೋಡಿದ್ದು ಅಂದರೆ ಪ್ರಾಪರ್ ಆಗಿರ್ತಕ್ಕಂಥ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಸ್ಪೇಸಿಂಗ್ನ ಕೊಡದೇ ಇರತಕ್ಕಂಥದ್ದು, ರೈತರು ಏನು ಸಾಲಿಂದ ಸಾಲಕ್ಕೆ ಗಿಡದಿಂದ ಗಿಡಗೆ ಅಂತರನ ಕೊಡದೇನೆ ಒತ್ತೊತ್ತಿಗೆ ಎಲ್ಲ ಹಾಕಿದರೂ ಅಲ್ಲಿ ರೋಗದ ಉಲ್ಬಣತೆ ಜಾಸ್ತಿ ಕಂಡುಬಂದಿದೆ. ಮತ್ತು ಈ ಸೂಕ್ತವಾಗಿರ್ತಕ್ಕಂಥ ಈ ನೀರು ಬಸದೋಗ ಅಂತ ಬಸಿಗಾಲುವೆಗಳನ್ನ ಇಲ್ಲದೆ ಇರತಕ್ಕಂಥದ್ದು ಅಲ್ಲಿ ಏನಾಗುತ್ತೆ ನಿಮಗೆ ಮೈಕ್ರೋ ಕ್ಲೈಮೇಟ್ ಜಾಸ್ತಿ ಆಗಿ ಆರ್ದ್ರತೆ ಅಥವಾ RH ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗದ ಕಡೆ ಈ ಒಂದು ಎಲೆ ಚುಕ್ಕೆ ರೋಗಗಳು ಉಲ್ಬಣತೆಗಳು ಕೂಡ ಜಾಸ್ತಿ ಆಗಿದೆ. ರೈತರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ಸರಿಯಾದ ಸ್ಪೇಸಿಂಗ್ ಕೊಟ್ಟು ಅದಕ್ಕೆ ಸಾರಜನಕಯುಕ್ತ ಪೋಷಕಾಂಶಗಳನ್ನು ಕಡಿಮೆ ಕೊಟ್ಟು ಪೊಟ್ಯಾಶ್ ಪೋಷಕಾಂಶಗಳನ್ನು ಜಾಸ್ತಿ ಮಾಡಿ ಮತ್ತು ಈ ಒಂದು ಗಾಳಿ ತಡೆಗಳು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಬದುಸುತ್ತಾ. ಮತ್ತು ಸ್ಪ್ರಿಂಕ್ಲರ್ ಅವಾಯ್ಡ್ ಮಾಡಿಕೊಂಡು ನಾವು ಡ್ರಿಪ್ ಅಡಾಪ್ಟ್ ಅಂದರೆ ಹನಿ ನೀರಾವರಿನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ ಅಂತ ನಾನು ಈ ಒಂದು ಸನ್ನಿವೇಶದಲ್ಲಿ ಈ ರಾಸಾಯನಿಕ ಏತರ ರಾಸಾಯನಿಕ ಬಿಟ್ಟು ಬೇರೆ ಯಾವುದು ಮಾಲಿಕ್ಯೂಲ್ಸ್ಗಳಿದೆ ಬೇರೆ ಯಾವುದು ಮೆಥಡ್ಗಳಿದ್ದಾವೆ ಅಂತ ಹೇಳೋದಾದರೆ ಇಷ್ಟನ್ನು ನಾನು ಹೇಳ್ತೀನಿ. ಇನ್ನು ರಾಸಾಯನಿಕಕ್ಕೆ ಬಂದ ಅಂದರೆ ಮುನ್ನೆಚ್ಚರಿಕೆಯಾಗಿ ಅಥವಾ ಮುಂಜಾಗ್ರತೆಯಾಗಿ ಸಿಂಪರಣೆ ಮಾಡಲೇಬೇಕು ಅನ್ನೋದಾಯಿತು ಅಂದರೆ ನಾವು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ನ ಬಳಸಬೇಕಾಗುತ್ತೆ. ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ಗಳು ಯಾವ್ಯಾವು ಅಂದರೆ ಈ ಒಂದು ಸ್ಪರ್ಶ ಶಿಲೀಂಧ್ರ ನಾಶಕಗಳು ಅಂತ ಹೇಳ್ತೀವಲ್ಲ, ಮ್ಯಾಂಕೋಸೆಬ್ ಆಗಿರ್ಬೋದು, M45 ಅಥವಾ Z78 ಆಗಿರ್ಬೋದು, ಈವನ್ ನಮ್ಮ ಬೋರ್ಡೋ ದ್ರಾವಣ ಅಂತ ಹೇಳ್ತೀವಿ, 1 ಕೆಜಿ ಮೈಲ್ತುತ್ತ 1 ಕೆಜಿ ಸುಣ್ಣ 100 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ಆ ಒಂದು ಸಮ್ಮಿಶ್ರ ಆಗಿರ್ತಕ್ಕಂಥ ಬೋರ್ಡೋ ದ್ರಾವಣನ ನಾವು ಒಂದು ಪ್ರಿಕಾಷನರಿಯಾಗಿ ಅಥವಾ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡಬೇಕು. ಈಗಾಗಲೇ ರೋಗ ಬಂದುಬಿಟ್ಟಿದೆ, ತಗಲಿದ ನಂತರ ಏನು ಮಾಡಬೇಕು ಸರ್ ಅನ್ನೋದಾಯಿತು ಅಂದರೆ ಅದಕ್ಕೆ ನಾವು ಈ ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳು ಅಂದರೆ ಸಿಸ್ಟಮಿಕ್ ಫಂಗಿಸೈಡ್ಸ್ ಯಾವಿರ್ತವೆ, ಪ್ರೋಪಿಕೊನೋಝೋಲ್ ಆಗಿರ್ಬೋದು, ಎಕ್ಸಾಕೊನೋಝೋಲ್ ಆಗಿರ್ಬೋದು ಅಥವಾ ಟೆಬುಕೊನೋಝೋಲ್ ಆಗಿರ್ಬೋದು ಅಥವಾ ಟೆಬುಕೊನೋಝೋಲ್ ಜೊತೆಗೆ ಸಮ್ಮಿಶ್ರವಾಗಿ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಅಂತ ಒಂದು ನೆಟಿವ್ ಅಂತ ಏನು ಹೇಳ್ತೀವಿ ಆ ಒಂದು ಮಾಲಿಕ್ಯೂಲ್ಗಳು ಕೂಡ ಚೆನ್ನಾಗಿ ವರ್ಕ್ ಆಗಿರೋದು ಕಂಡುಬಂದಿದೆ. ಅಂದರೆ ರೈತರೇ ಬಳಸಿ ಅವರೇ ಅದರಲ್ಲಿ ಎಫೆಕ್ಟಿವ್ ಆಗಿದೆ, ರೋಗ ಕಂಟ್ರೋಲ್ ಆಗಿದೆ, ಹತೋಟಿಗೆ ಬಂದಿದೆ ಅಂತ ಹೇಳಿರ್ತಕ್ಕಂಥ ಒಂದು ಶಿಲೀಂಧ್ರನಾಶಕಗಳು. ಸೊ ಕೊನೆಯದಾಗಿ ನಾನು ಹೇಳೋದಾಯಿತು ಅಂದರೆ ಯಾವುದೇ ಒಂದು ರೋಗಗಳನ್ನ ಹತೋಟಿ ಮಾಡಬೇಕು ಅಂದರೆ ನೀವು ಸರಿಯಾದ ಅಥವಾ ಶಿಫಾರಸು ಮಾಡಿರ್ತಕ್ಕಂಥ ಔಷಧಗಳನ್ನೇ ಖರೀದಿಸಬೇಕು. ಮತ್ತು ಔಷಧಗಳನ್ನ ಬೆರೆಸುವಾಗಲೂ ಕೂಡ ಅವುಗಳ ಪ್ರಮಾಣ ಮತ್ತು ಅವುಗಳು ಯಾವ ಕೆಮಿಕಲ್ ಆದಮೇಲೆ ಯಾವುದನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಅನ್ನೋದನ್ನು ನೀವು ಮಂದಟ್ಟು ಮಾಡಿಕೊಂಡು ಅವಶ್ಯವಿದ್ದಷ್ಟು ಮಾತ್ರ ನಾವು ಆ ಒಂದು ಪರ್ಟಿಕ್ಯುಲರ್ ಡೋಸ್ ಏನಿರುತ್ತೆ ಅಥವಾ ಕಾನ್ಸಂಟ್ರೇಷನ್ ಏನಿರುತ್ತೋ ಅದನ್ನು ತಜ್ಞರ ಸಲಹೆ ಮೇರೆಗೆ ಮಾತ್ರ ನೀವು ಸಿಂಪಡಣೆ ಮಾಡ್ಕೋಬೇಕು ಅಂತ ಈ ಕೊನೆಯದಾಗಿ ನಾನು ನಿಮ್ಮನ್ನು ಕೇಳ್ಕೊತೇನೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಂಡಂತ ಒಂದು ಪ್ರಮುಖ ಅಂಶ ಏನಂದ್ರೆ, ಶುಂಠಿಯ ಸಿಂಪರಣೆಯಲ್ಲಿ ನೀರಿನ ಗುಣಮಟ್ಟ, ಸಿಂಪರಣ ದ್ರಾವಣದ ಗುಣಮಟ್ಟ ಬಹಳಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲಿ ತಮ್ಮ ನೀರು, ಹೆಚ್ಚಾಗಿ ನಾವು ಬೋರ್ವೆಲ್ ನೀರನ್ನೇ ಬಳಸ್ತಾ ಇದ್ದೀವಿ, ನೀರಿನ ಒಂದು ಪಿ ಎಚ್ ಅಥವಾ ರಸಸಾರವನ್ನು ಗುರುತಿಸಿಕೊಂಡು ಸುಮಾರು 6-6.5 ಅಥವಾ ಗರಿಷ್ಠ 7.5 ಒಳಗಿದ್ದರೆ ನಿಮ್ಮ ಸಿಂಪರಣ ಪರಿಣಾಮ ಭಾಳ ಚೆನ್ನಾಗಿರ್ತದೆ. ಇದನ್ನು ಭಾಳಷ್ಟು ಶುಂಠಿ ರೈತರು ಈಗಾಗಲೇ ನಮ್ಮ ಶಿಫಾರಸಿನ ಅನ್ವಯ ಅಳವಡಿಸ್ಕೋತಾ ಇದ್ದಾರೆ. ತಾವು ಕೂಡ ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಭಾಳಷ್ಟು ಸಲ ನಿಮ್ಮ ನೀರಿನ ರಸಸಾರ ಏನಾದರೂ 8 ಮೇಲಿತ್ತು ಅಂದರೆ ನಮ್ಮ ರಾಸಾಯನಿಕಗಳು ಪರಿಣಾಮವನ್ನು ಬೀರೋದಿಲ್ಲ. ಈ ಒಂದು ಎಚ್ಚರಿಕೆಯನ್ನು ತಾವು ಗಮನಿಸ್ಕೋಬೇಕು. ಶುಂಠಿಯಲ್ಲಿ ಈಗ ಕಾಣಿಸ್ಕೊಂಡಿರುವಂತಹ ಕೀಟ ರೋಗಗಳ ಸಮಗ್ರ ಬಾಧೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಮಾಡ್ಬೋದಾ, ಅಥವಾ ತಮಗೆ ವಾಟ್ಸಪ್ ಮೂಲಕ ಚಿತ್ರಗಳನ್ನು ಕಳಿಸಿದರೆ ತಾವು ಸಲಹೆಗಳನ್ನು ನೀಡ್ತೀರಾ ಹೇಗೆ ಸರ್? ಮಾಡ್ಬೋದು ಸರ್. ರೈತರು ಈ ಒಂದು ಸದುಪಯೋಗ ಪಡ್ಕೋಬೇಕು. ನನ್ನ ಮೊಬೈಲ್ ಸಂಖ್ಯೆ 9740172729. ಇನ್ನೊಮ್ಮೆ ಹೇಳಿ, 9740172729. ನಿಧಾನವಾಗಿ ಹೇಳಿ ಸರ್ ಇನ್ನೊಂದು ಸರಿ. 9740172729. ತಮ್ಮದು ಡಾಕ್ಟರ್ ರಾಮೇಗೌಡ್ರೆ? ನನ್ನ ಮೊಬೈಲ್ ಸಂಖ್ಯೆ 9108354973. ಇನ್ನೊಮ್ಮೆ ಹೇಳ್ತೀರಾ? 9108354973. ಇನ್ನೂ ಒಂದು ಸರಿ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 9108354973. ಇದಕ್ಕೆ ತಾವು ವಾಟ್ಸಪ್ ಆದರೂ ಮಾಡ್ಬೋದು. ನಾನೇನಾದರೂ ಕರೆ ಸ್ವೀಕರಿಸಲಿಲ್ಲ ಅಂದರೆ ಮೆಸೇಜ್ ಇದ್ದರೆ ನಾನೇ ನಿಮಗೆ, ನೀವು ಮಲ್ಕೊಳ್ಳೋ ಮೊದಲು ಎಬ್ಬಿಸ್ಬಿಟ್ಟು ನಾನು ಮಲ್ಕೋತೀನಿ. ಕೇಳಿದ್ರೆ ಇದು ಒಂದು ಸುವರ್ಣಾವಕಾಶ. ಕೀಟ ಹಾಗೆ ರೋಗ ತಜ್ಞರಿಬ್ಬರು ಅವರ ಮೊಬೈಲ್ ಸಂಖ್ಯೆಗಳನ್ನು ನೀಡಿದ್ದಾರೆ. ಶುಂಠಿ ಬೆಳೆಗಾರರು ಅಥವಾ ಬೇರೆ ಯಾವುದೇ ಬೆಳೆಯನ್ನು ತಾವು ಬೆಳೆದಿದ್ರು ಕೂಡ ನಿಮ್ಮಲ್ಲಿರುವಂತಹ ಸ್ಮಾರ್ಟ್ಫೋನ್ನಿಂದ ಒಂದೆರಡು ಒಳ್ಳೆ ಭಾವಚಿತ್ರಗಳನ್ನು ತೆಗೆದು ಇವರ ಮೊಬೈಲ್ ಸಂಖ್ಯೆಗೆ ಕಳಿಸಿದರೆ ಅವರು ಖಂಡಿತವಾಗೂ ನಿಮಗೆ 24 ಒಳಗಡೆ ಭಾವಿಸ್ಬೋದಾ ಥರ ಖಂಡಿತ ಉತ್ತರಗಳನ್ನು ನೀಡ್ತಾರೆ. ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ ಹಾಗೂ ಡಾಕ್ಟರ್ ಕಿರಣ್ ಕುಮಾರ್ ಅವರೇ, ಇವರಿಗೂ ಶುಂಠಿಯಲ್ಲಿ ಪ್ರಸಕ್ತವಾಗಿ ಬಾಧಿಸ್ತಾ ಇರುವಂತಹ ಕೀಟ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಸರಿ, ಇದುವರೆಗೂ ಶುಂಠಿಯ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಸಿ ಕಿರಣ್ ಕುಮಾರ್ ಹಾಗೂ ಡಾಕ್ಟರ್ ಜಿಕೆ ರಾಮೇಗೌಡ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿಯವರದಾಗಿತ್ತು. ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.comಗೆ ಭೇಟಿ ನೀಡಿ. ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturi